ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಈಗ ಮೊದಲಿಗಿಂತ ಮತ್ತಷ್ಟು ಉತ್ತಮ. ನಮ್ಮ ಹಾಸನದ ನವೀಕೃತ ಸುಂದರ ಸ್ಟೋರ್ನಲ್ಲಿ ಮೇಕಿಂಗ್ ಚಾರ್ಜಸ್ ಶೇಕಡ 4.9 ಇಂದ ಆರಂಭವಾಗುವ ನಿಮ್ಮ ನೆಚ್ಚಿನ ವಿನ್ಯಾಸಗಳ ಮೇಲೆ ನ್ಯಾಯಯುತ ಹಾಗೂ ನ್ಯಾಯಸಮ್ಮತ ಬೆಲೆಗೆ ಸಿಗುವ ಆಭರಣಗಳನ್ನ ಖರೀದಿಸಿ. ಭಾರತದ ಅತ್ಯುತ್ತಮ ಚಿನ್ನದ ಬೆಲೆಯನ್ನ ಇಲ್ಲಿ ಪಡೆಯಿರಿ. ಬಿಐಎಸ್ ಹಾಲ್ಮಾರ್ಕಿನ ಶುದ್ಧ ಚಿನ್ನವನ್ನ ಖರೀದಿಸಿ ಪಡೆಯಿರಿ ನಿರ್ವಹಣೆಯ ಖಾತರಿ. ಶೇಕಡ 100% ವಿನಿಮಯ ಮೌಲ್ಯ ಮತ್ತು ಮಲಬಾರ್ನ ಗುಣಮಟ್ಟದ ಭರವಸೆಯೊಂದಿಗೆ ಖರೀದಿ ಮಾಡಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎಂ ರಸ್ತೆ, ಹಾಸನ. ಮಂಗಳ ಕಾರ್ಡಿಯೋ ಕೇರ್, ಮಂಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕೆಆರ್ ಪುರಂ, ಹಾಸನ. ಯಾವುದೇ ಹೃದಯ ಸಂಬಂಧಿ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯೇ? ಎಲ್ಲಾ ಹೃದಯ ಸಂಬಂಧಿ ಸಮಸ್ಯೆ ಮತ್ತು ಕಾಯಿಲೆಗಳ ತುರ್ತು ಸಂದರ್ಭದ ಶಸ್ತ್ರಚಿಕಿತ್ಸೆ ಹಾಗೂ ನಿಯಮಿತ ಚಿಕಿತ್ಸಾ ಸೌಲಭ್ಯಗಳು ಈಗ ಹಾಸನದ ಮಂಗಳ ಆಸ್ಪತ್ರೆಯಲ್ಲೇ ಲಭ್ಯವಿದೆ. ಬೈಪಾಸ್ ಹಾಗೂ ವಾಲ್ವ್ಸ್ ಶಸ್ತ್ರಚಿಕಿತ್ಸೆ, ಓಲ್ಟರ್ ಮಾನಿಟರಿಂಗ್, 24/7 ಕ್ಯಾತ್ ಲ್ಯಾಬ್, ಆಂಜಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ, ಸ್ಟಂಟ್ ಅಳವಡಿಕೆ, ಸಂಕೀರ್ಣ ಕೊರೋನರಿ ಇಂಟರ್ವೆನ್ಷನ್, ಹೃದಯದ ಹೊರಭಾಗದ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ತಾತ್ಕಾಲಿಕ ಹಾಗೂ ಶಾಶ್ವತ ಪೇಸ್ ಮೇಕರ್ ಅಳವಡಿಕೆ, ಅಪಧಮನಿಯ ಅಂದರೆ ಆರ್ಟೀರಿಯಲ್ ಎಂಬಲೈಸೇಷನ್ ಹಾಗೂ ಕಾಯ್ಲಿಂಗ್, ಈ ಎಲ್ಲ ಒಂದೇ ಸೂರಿನಡಿ ಲಭ್ಯ. ಖಾಸಗಿ, ಸರ್ಕಾರಿ, ಅರೆ ಸರ್ಕಾರಿ ಸಿಬ್ಬಂದಿಗಳ ವೈದ್ಯಕೀಯ ಯೋಜನೆಯಡಿ ಎಲ್ಲ ವಿಧವಾದ ವಿಮಾ ಪಾಲಿಸಿ ಬಿಪಿಎಲ್ ಸ್ಕೀಮ್ಗಳಿಗೆ ಮಾನ್ಯತೆ ಇದೆ. ಸಮಸ್ತ ಹೃದಯ ಸಂಬಂಧಿ ಸಮಸ್ಯೆ ಮತ್ತು ಕಾಯಿಲೆಗಳಿಗೆ ನಿಮ್ಮ ಸಮೀಪದ ಸುಸಜ್ಜಿತ ಮಂಗಳ ಆಸ್ಪತ್ರೆ ಸದಾ ನಿಮ್ಮ ಸೇವೆಗೆ ಲಭ್ಯ. ಮಂಗಳ ಕಾರ್ಡಿಯೋ ಕೇರ್, ಮಂಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕೆಆರ್ ಪುರಂ, ಹಾಸನ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಶಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ವಿನಕ್ಕ, ಹೇಳಿ ಅಣ್ಣಯ್ಯ. ಏನವ ತಿರುಗಿ ನೋಡ್ದಂಗ ಹೋಗ್ತಿದ್ಯಲ್ಲ ನೀನು? ಓ, ಬಂದೆ ತಡಿ. ಮತ್ತೆ ಏನ್ ಇಷ್ಟೊಂದು ಬ್ಯುಸಿಯಾಗಿ ಓಡಾಡ್ತಿರ್ತಿರ್ ನೀನ್ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಲ್ವಾ? ಏ, ಇನ್ನೇನ್ ಮಾಡೋದು, ಈಗ ಎಲ್ಲಾ ಸೀಸನ್ ಅಲ್ಲೂ ಎಲ್ಲಾ ಆಗುತ್ತೆ ಅನ್ನಂಗೆ. ಬೇಡದೆ ಇದ್ದಾಗ ಮಳೆ ಬರುತ್ತೆ, ವಸಿ ನಮಗ್ ತೊಂದ್ರೆ ಆಯ್ತದ ನೋಡು. ಈ ಚಳಿಗಾಲದಲ್ವೇ ಇಷ್ಟು ಪುಟ ಪುಟ ಅಂತ ಓಡಾಡ್ತೀಯಲ್ಲ, ನೋಡಕ್ಕೆ ಖುಷಿ ಆಯ್ತದ ಕಣವ ನಂಗೆ. ಇನ್ನೇನ್ ಮಾಡೋದು, ಮನೇಲಿ ವಸಿ ಭಂಗ ಮಾಡ್ಬೇಕಲ್ಲಪ್ಪ. ಮತ್ತೆ ಇರ್ತೋ ಮಾಡ್ಲೇಬೇಕಲ್ವ, ಚಳಿ ಅಂತ ಕೂತ್ಕೊಂಡ್ರ ಆಯ್ತದ? ಕೂತ್ಕೊಂಡ್ರ ಆಯ್ತದ? ಒಳ್ಳೆ ಎಳೆ ಅವರೆಕಾಯಿ ತಂದಿದ್ದೆ, ಅದು ಕುಸ್ಬಿಟ್ಟಿದೀನಿ, ಒಂದ್ ಪೊಂಗಲ್ ಮಾಡಿಟ್ಟಿದೀನಿ. ಸಂಕ್ರಮಣ ಎಲ್ಲೋ ಕಾಣ್ತಾ ಇಲ್ಲಪ್ಪ. ಮತ್ತೆ ನೀನು ಸಂಕ್ರಮಣ ಬಂದ್ರೆ 2-3 ದಿವಸದಲ್ಲೂ ಕಾಣಿಸ್ತಾ ಇಲ್ಲ. ನಾನ್ ಫೋನ್ ಮಾಡೋಣ ಅಂತ ಅಂದ್ರೆ ಫೋನ್ ಬೇರೆ ಕಳ್ಕೊಂಡ. ಓ ಪಾಪ. ಮತ್ತೆ ಫೋನ್ ಬೇರೆ ಕಳ್ಕೊಂಡು ಅದೇ ಕಳ್ಕಂಡಂತೆ. ಮತ್ತೆ ಅಯ್ಯೋ, ಅವನವೇನ್ ಒಂದ್ ವ್ಯವಹಾರವ, 3-8 ವ್ಯವಹಾರ ಮಾಡ್ತಾನೆ. ಎಲ್ಲಿ ಕಳ್ಕತ್ತಾನ, ಯಾರ ಜೊತೆ ಹೋಯ್ತಾನ, ಯಾರಿಗ ಗೊತ್ತಿರ್ತದವ? ಏನೋ ವಾರಕ್ಕೊಂದ್ಸರನೋ 2 ಸಲನೋ ಬರ್ತಾನೆ, ಅದು ಜ್ಞಾನ ಆದಾಗ. ಇಲ್ಲ ಅಂದ್ರಲ್ವೇ ಇಲ್ಲ, ಅಲ್ಲಿ ಹೋಯ್ತಾವ್ ನೋಡಲ್ಲ, ಅಲ್ಲಿ ಕರೆಯಲ್ಲಿ ಕೂಗಿಲ್ಲ ಅವನ. ಸಂಕ್ರಣವ್ ಓಹೋ, ಏನ್ ಮಿನಕ ನೋಡ ಅಣ್ಣಯ್ಯ, ಏನು ಇಬ್ರು ಈ ಪಾರ್ಟಿ ಬಹಳ ಲವಲವಕಿಂದ ಇದಿರಲ್ರವೋ, ಏನ್ ಕತೆ ಅಂತ ಅರ್ಥ ಆಯ್ತಾ? ಕನೆಕ್ಟ್ ಮಾಡೋದೇ ಬಾರಿ ಕಷ್ಟ ಆಗ್ಬಿಟ್ಟಿದ್ ಕಣಪ್ಪ ಈಗ. ಅಲ್ಲ, ಎಲ್ಲಿಂದ ಕನೆಕ್ಟ್ ಮಾಡ್ತೀಯಾ? ಅದೇ ಮೊಬೈಲ್ ಅಲ್ವಲ್ಲ. ಬೇಡ, ನೀನು ನನ್ನ ಐಯಿಂದ ಕನೆಕ್ಟ್ ಮಾಡು ಸಾಕು. ಓ ಹಂಗೆ, ಕಣ್ ಮುಂದೆ ಹೋಯ್ತಾ ಇದೀನಲ್ಲ, ಐಯಿಂದ ಕನೆಕ್ಟ್ ಮಾಡು. ನೀನು ಕಣ್ ಮುಂದಿದ್ರು ಐಯಿಂದ ಕನೆಕ್ಟ್ ಮಾಡಬಹುದು, ಕಣ್ ಮುಂದಿಲ್ಲ ಅಂದ್ರೆ ಹೆಂಗಪ್ಪ ಮಾಡೋದು? ಅಲ್ಲ, ನೀನು ಒಂಥರ ಈ ಅಂತರ್ಜಾಲದಲ್ಲಿ ಹುಡುಕ್ದಂಗೆ ನಾನು ಹುಡ್ಕಕ್ ಹೋಗ್ಬೇಡ. ಈಗ ಒಂದ್ 15 ದಿನ ಆಗೋಯ್ತರಪ್ಪ, ಏನು ಇಲ್ದಂಗ ನೆಮ್ಮದಿಯಾಗಿದ್ದೀನಿ. ನಾನು ಅದನ್ನೇ ಹೇಳ್ತಿದ್ದೆ, ಈಗ ಸಿಕ್ಕಿ ಎಲ್ಲ 2-3 ದಿವಸ ಆಯ್ತು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೋಡ್ದು ಅಣ್ಣಯ್ಯ, ಸ್ವಲ್ಪ ಗೂಗಲ್ ಸರ್ಚ್ ಹಾಕು, ಎಲ್ಲ ಒಂದ್ ಗೊತ್ತಾಯ್ತದೆ ಅಂತ. ಆಮೇಲೆ ನೆಮ್ಮದಿಯಾಗಿದ್ದೀನಿ ಇದೀನಿ ಮೊಬೈಲ್ ಇಲ್ದಯ್ಯ, ಆದ್ರೆ ನಾಲ್ಕರಷ್ಟು ದುಃಖದಲ್ಲಿದ್ದೀನಿ. ಬೆಳೆ ಕಟಾವ್ ಮಾಡ್ಬೇಕು, ಈ ಪಾಟಿ ಮಳೆ ಬತ್ತೈತೆ, ಎಲ್ಲ ಉದ್ರೋಯ್ತೈತೆ, ಈ ಕಡೆ ಜ್ವಾಳ ಮುರಿದಿದ್ದೀನಿ, ಆ ಕಡೆ ಭತ್ತ ಬಂದೈತೆ, ಕುಯ್ಯಕಾಯ್ತಿಲ್ಲ. ಇದು ನಾಲ್ಕರಷ್ಟು ಚಿಂತೆ ಆಗ್ಬಿಟ್ಟೈತಾನೆ. ಅಲ್ಲ ಕಣಪ್ಪ, ಈಗ ಮೊಬೈಲ್ ಕಳ್ಕೊಂಡು ನೀನೇನೋ ನಿಶ್ಚಿಂತೆಯಾಗಿ ನೆಮ್ಮದಿ ಆಗಿದೀಯ, ನೀನ್ ಮೊಬೈಲ್ ಕಳ್ಕೊಂಡಿರೋದು ನಮಗ್ ನೆಮ್ಮದಿ ಕೆಡಿಸಿದೆ. ಅಲ್ಲ ಅಂದ್ರೆ ಸಿಕ್ಕಿಲ್ಲ ಅಂತವ, ಸಿಕ್ಕಿಲ್ಲ ಅಂತ ಅಂದ್ರೆ ಒಂದ್ ಫೋನ್ ಮಾಡ್ತೀವಪ್ಪ, ಬಂದ್ ಹೋಗಂಗೆ ಒಂದ್ ಕಾಫಿಗೋ ಟೀಗೋ ಅಂತ ಕರಿತೀವಿ. ಆಮೇಲೆ ನಮಗೂ ಸ್ವಲ್ಪ ಬಾಯ ಚಪ್ಪಲಪ್ಪ ಮಾತಾಡ್ಬೇಕಲ್ಲ. ಹಂಗಲ್ಲ, ಚಪ್ಪಲ ಅನ್ನಕ್ಕಿಂತ ಚಿಂತನೆ ಜಾಸ್ತಿ ಐತೆ ಅಣ್ಣ ನಿನ್ನ ಹತ್ರ. ನಾನು ಅವತ್ತಿಂದವ ಯೋಚನೆ ಮಾಡೋದು, ನಾನು ಆ ಕಡೆಗೆ ಹೋಗಿ ಮಾತಾಡ್ಸ್ಕೊ ಬರೋಣ, ಹಿಂಗಾಗ್ಬಿಟ್ಟೈತಲ್ಲ ಅಂತ ಹೇಳೋಣ ಅಂತ ಒಂದ್ ಕಡೆ ಯೋಚನೆ ಮಾಡಿದ್ರೆ, ಇನ್ನೊಂದ್ ಕಡೆ ಯಾರೂ ನನ್ ಸಂಪರ್ಕ ಮಾಡ್ತಾ ಇಲ್ಲ, ಇವ್ನ್ ಏನಾಯ್ತು ಕತೆ ಅಂತ ಒಬ್ರು ಮನೆ ಕಡೆ ಬರ್ಲಿಲ್ವಲ್ಲ ಅಂತ ಅದ್ ಬೇರೆ ಚಿಂತೆ ಆಗ್ಬಿಡ್ತು ನನಗೆ. ಓ ಹಂಗೆ, ನಿನ್ ಮನೇಲಿ ಸಿಕ್ತಿಯ ಬಿಡು, ನಿನ್ ಹೊರಗಡೆನೆ ಹುಡುಕ್ಬೇಕು, ಮನೆ ಹುಡ್ಕಕ್ಕಾಗಲ್ಲ ನಿನ್ನ. ಅಲ್ಲ ಆದ್ರೂ ಮೀನಕ್ಕ ಪೇಟೆ ಕಿಟ ಕಡೆಗೆ ಹೋಯ್ತಿರ್ತಾಳಲ್ಲ, ಅವಳಗೊಂದ್ ಮಾತು ಕಿವಿಗ್ ನೀನ್ ಹಾಕಿದ್ರೆ ನಾನು ಎಲ್ಲಾರು ಕಂಡ ಗಮನಿಸವಳೋ ಏನೋ. ನಿನ್ ನನಗೆ ಸಿಗೋದಿಲ್ಲ, ಅವಳೇ ಸಿಕ್ತೀಯ. ಅಲ್ಲ ನೀನು ಅಂತಂದ್ರೆ ನಾಲ್ಕಾರು ಕಡೆ ತಿರುಗಾಡ್ತೀಯ, ಇವಳಂದ್ರೆ ಒಂದೇ ಕಡೆ ಹೋಗಿ ಬರೋ ದಾರಿ ಅಲ್ವಾ. ನಮ್ಮನೆ ಮುಂದಾಸೆ ಅವಳು ಬ್ಯಾಂಕಿಗೆ ಹೋಗ್ಬೇಕಲ್ಲ, ಅದಕ್ಕೆ ಹಂಗಂದೆ. ಈಗ ಸಂಕ್ರೇಣ ಸಂಜೆ ಹೊಸಿ ಮನೆ ಹತ್ರ ಬಾ, ಮೊದ್ಲು ಒಂದ್ ಮೊಬೈಲ್ ತಗೋಬಿಡು. ಆಮೇಲೆ ಎಲ್ಲದಕ್ಕೂ ಸರಾಗ ನಾನು ನೋಡು, ನಂದು ಚಿಂತನೆಯಲ್ಲಿ ಈ ನಮ್ಮ ಮೀನಕ್ಕನ ಚಿಂತನೆಗಳು ನನಗೆ ಅರ್ಥ ಆಗ್ಲಿಲ್ಲ. ಲಕ್ಷ್ಮೀ ದೇವಿನ ನಾನು ಇಲ್ಲಿ ಇಟ್ಕೋಬಿಟ್ಟು ದುಡ್ಡಿಗಾಗಿ ಪರದಾಡ್ತಾ ಇದ್ನಲ್ಲ, ಈಗ ಹಿಂಗಾರಾಗ್ಲಿ ಸಂಜೆ ದನಕ್ಕೆ ಬರ್ತೀನಿ ಅಣ್ಣಯ್ಯ. ಈಗ ರಾಗಿ ಹೆಂಗೋ ಕುಯ್ಬೇಕು ಅಂತ ಅನ್ಕಂದಿದ್ದೆ, ಬಂದೈತೆ. ಆದ್ರೆ ಈ ಮಳೆ ನೋಡಪ್ಪ, ಈ ಒಂದಿನ ಮಳೆ ಇರ್ತದೆ, ಎರಡ್ ದಿನ ಇರಕ್ಕಲ್ಲ, ಮತ್ ಮೂರ್ ದಿನ ಬರ್ತದೆ, ಆಮೇಲೆ ಬರೀ ಹಿಮ. ನೀ ಕಾಣಂಗೆ ಗದ್ದೆ ಬಂದ್ ಕೂತೈತೆ, ಆಯ್ತಾ? ಕುಯ್ಲಿಲ್ಲ ಅಂತಂದ್ರೆ ಮಂಕತವೆ, ಕುಯ್ದ್ರೆ ಅದನ್ನ ಹೊರ ಕಟ್ಟಕ್ ಹಾಕಲ್ಲ, ಬಡವೆ ಒಟ್ಟಕ್ ಹಾಕಲ್ಲ, ಬಡಿಯಕ್ ಹಾಕಲ್ಲ. ಈಗ ನನ್ಗೆ ಬಹಳ ಯೋಚನೆ ಎತ್ಬಿಟ್ಟೈತೆ, ಈಗ ಏನ್ ಮಾಡ್ಲಿ ಅಂತಂತೀಯ. ಅಯ್ಯೋ ನನಗೂ ಹಂಗೆ ಆಗ್ಬಿಟ್ಟು ಶಂಕರಣ, ಈ ಕುಳ್ಬತ್ತ ಬೇರೆ ಹಾಕ್ಬಿಟ್ಟ ನಾನು, ಬೇಗ ಬಂದ್ಬಿಡ್ತ ನೋಡಪ್ಪ. ಕಳೆದ ವಾರದಲ್ಲಿ ಬಂದೈತೆ, ಏನ್ ಮಾಡಲ್ಲ, ಕೌತ್ಕೊಂಡು ಮಳೆ, ಏನ್ ಮಾಡ್ಬೇಕು, ನನ್ ಪರಿಸ್ಥಿತಿ ಏನಾಗ್ಬೇಕು? ಬೇಗ ಬಂದ್ರೆ ಸಂಭ್ರಮ ಪಡ್ಬೇಕು, ಇಲ್ಲಿ ವ್ಯಥೆ ಪಡ್ತಾ ಇದೀವಿ ನೋಡಲ್ಲ, ಸಂಭ್ರಮ ಪಡ್ಬೇಕು. ಈ ಮಳೆ ಬತ್ತೈತಲ್ಲ ಬಿಟ್ಟು ಬಿಡ್ದಂಗೆ. ನೀನು ಕಾಣಂಗೆ ಮಿನಕ, ಈ ವರ್ಷಿಡಿಯ ಮಳೆನೇ ಆಗೋಯ್ತು ನೋಡು. ಹೌದು, ಅದೇನೋ ಹೇಳ್ತಾರಲ್ಲ, 22ರ ಆರಂಭದಿಂದ 22ರ ಅಂತ್ಯದವರೆಗೂ ಮಳೆ ಅನ್ನೋದು ಮಾತ್ರ ಅಂತ್ಯ ಆಗ್ಲೇ ಇಲ್ಲ ಅಲ್ವಾ. ಈಗ ಅದಕ್ಕೆ ನಾನೇನ್ ಮಾಡ್ಬಿಟ್ಟೆ ಅಂದ್ರೆ ಶಂಕರಣ್ಣ, ಅವತ್ತು ಈಗ ಕಷ್ಟಪಟ್ಟು ಮಾಡಿದೀನಿ ನಾನು, ಕಷ್ಟಪಟ್ಟೆ ಮಾಡ್ರೆ ನಿನಗೂ ಗೊತ್ತಲ್ಲ, ಕಷ್ಟಪಟ್ಟು ಮಾಡಿದಿನಲ್ಲ ಅಂತ ಅನ್ಕೊಂಡು ದುಡ್ಡು ಹೋದ್ರೆ ಪರವಾಗಿಲ್ಲ ಅಂತ ಅನ್ಕೊಂಡು ಒಂದು ಮಿಷನ್ ಕರ್ಸ್ಬಿಟ್ಟೆ, ಭತ್ತ ಕುಯ್ದ್ಬಿಟ್ಟು ಅದ ಬಡದ್ಕೊಡೋದು ಅಂತ ಹೇಳ್ಬಿಟ್ಟು. ನಂದು ನಿನಗೆ ಗೊತ್ತಲ್ಲಪ್ಪ, ಇರೋದು ಇಷ್ಟ ಆಗ್ಲ ಗದ್ದೆ, ಏನೊಂದು 20 ಗುಂಟೆ ಬತ್ತದ ಇಲ್ವಾ, ಎರಡು ಗುಂಟೆ ಕಡಿಮೆ ಅಂತ ಅನ್ಕ ಅರ್ಧ ಎಕರೆಗೆ, ಆಯ್ತಾ? ಅದಕ್ಕೆ 6,000 ರೂಪಾಯಿ ಕೇಳ್ಬಿಡದ ಅವನು. ಅಷ್ಟಕ್ಕೆಯ ಅಷ್ಟಕ್ಕೆಯ ಅಲ್ಲ, ನೀನು ಈಗೊಂದು ವಾರದಲ್ಲಿ ಸಿಕ್ತಾಗ ನೀನೇನಂತಂದೆ, ಬನ್ನಿ ಅತ್ಲಾಗ ಎಲ್ಲರೂ ಸೇರ್ಕೊಳ್ಳಿ, ಅತ್ಲಾಗ ಕೈ ಹಾಕನ, ಅತ್ಲಾಗ ಎಲ್ಲರ ಕುಯ್ದಾಕನ ಎಷ್ಟೊತ್ತು ಅಂತ ಹೇಳಿದ್ದೆ, ಒಂದ್ ಮಾತು ಹೇಳಲ್ವಲ್ಲ ನೀನು. ಹಂಗಲ್ಲ ಕಣ್ಣ, ಸಿಗಕ್ಕಿಲ್ವಲ್ಲ ನೀವೆಲ್ಲ ಸಿಕ್ತೀರ, ಚಳಿ ಅನ್ಕೊಂಡು ಮುದ್ಕೊಂಡು ನೀನ್ ನೋಡಿದ್ರೆ ಸಿಗಂಗಿಲ್ಲ. ಅಲ್ಲ ನೀನು ಫೋನ್ ಮಾಡೋಣ ಅಂತ ಅಂದ್ರೆ ಫೋನ್ ಬೇರೆ ಇಲ್ಲ, ಇದು ಆಗಿದ ಸಮಸ್ಯೆ. ಮೀನಕ್ಕೆ ಫೋನ್ ಮಾಡೋಣ ಅಂತ ಅಂದ್ರೆ ನಂಬರ್ ಬ್ಲಾಕ್ ಮಾಡೋಳೋ ಏನೋ ಗೊತ್ತಿಲ್ಲ, ಕುಯ್ ಕುಯ್ ಅನ್ಕೊಂಡು ಕಟ್ ಆಯ್ತು. ಏನ್ ಮಾಡಿರಕ್ಕಿಲ್ಲ, ನೀವು ಮಾಡಿಲ್ಲ ಅಷ್ಟೇ, ಮರ್ತು ಬಿಟ್ಟಿದ್ಯಾ? ಇಲ್ಲ ಇಲ್ಲ, ನೀನು ಪೇಟೆಗೆ ಹೋಗೋ ಮಧ್ಯದಲ್ಲಿ ಒಂದ್ ಎರಡ್ ಮೂರ್ ಕಡೆಗೆ ನೆಟ್ವರ್ಕ್ ಸಿಗಕ್ಕಲ್ಲ, ಆ ಟೈಮಲ್ಲೆಲ್ಲ ಮಾಡೋಣ ಅಣ್ಣಯ್ಯ, ಕುಂಕುಮ ಅಂದೈತೆ ಅಷ್ಟೇ. ನನಗೆ ಎಷ್ಟು ಸಿಟ್ಟತ್ ಬಿಟ್ಟಿತ್ತು ಅಂತ ಅಂದ್ರೆ, ಒಂದ್ ಗಾದೆ ನೆನಪು ಮಾಡ್ಕೊಂಡು ಸುಮ್ನೆ ಆಗ್ಬಿಟ್ಟೆ. ಯಾವ್ದೇ ಒಂದ್ ಗಾದೆ ಹೇಳ್ತಾರಲ್ಲಪ್ಪ, ಎಂತದ್ದು ಕೆಲ್ಸಕ್ಕೆ ನಾನು ಕರಿಬೇಡಿ, ಉಣ್ಣಕ್ ಮಾತ್ರ ಮರಿಬೇಡಿ ಅಂತ ಹೇಳ್ಬಿಟ್ಟು, ಆಮೇಲೆ ಊಟಕ್ಕೆ ಮುಂದೆ ಕೂಟಕ್ಕೆ ಹಿಂದೆ ಅನ್ನತ್ತರವ ಹಂಗಾಗ್ಬಿಡ್ತಾರ, ಒಬ್ರು ಸಿಗ್ತಾ ಇರಲ್ಲ ಅಂತ ಅನ್ಕೊಂಡು ಕರ್ಕೊಂಡ್ ಬಂದ್ ಮಿಷನ್. ಈಗ ಆಫೀಸ್ ನಲ್ಲೆಲ್ಲ ಹೇಳ್ತಾರಲ್ಲ, ಈಗ ನೀವು ಮಿಷನ್ ನಲ್ಲೇ ಮಾಡ್ಕೋಬೇಕು, ಇಲ್ಲ ಅಂತ ಅಂದ್ರೆ ಹಾಕಲ ಭಂಗ ಹಿಂಗ ಮಾಡ್ಬಿಟ್ಟು ಇದ್ ಮಾಡ್ಕೊಳಕ್ ಆಗಲ್ಲ ಅಂತ ಅನ್ಕೊಂಡು, ಅದೇನಾಗ್ಬಿಟ್ಟೈತೆ ಅಂದ್ರೆ ಶಂಕರಣ್ಣ, ಈಗ ನಮ್ ಕಡೆ ಎಲ್ಲ ಕಡಿಮೆ ಅಲ್ಲಪ್ಪ ಅದು. ಈಗ ನಿನ್ನ ಹರಿಹರ ಗಂಗಾವತಿ ರಾಯಚೂರು ಆ ಕಡೆಗೆ ಹೋದ್ರೆ ಪೂರ್ತಿ ಬಿಡು, ಎಕರೆ ಗಟ್ಲೆ ಬರೀ ಎಕರೆ ಗಟ್ಲೆ, 100 ಎಕರೆ 1,000 ಎಕರೆ ಅಲ್ಲಿ ಬೇಕಾದಷ್ಟು ಮಿಷನ್ ತಂದು ಇಟ್ಕೊಬಿಟ್ಟು ಇಷ್ಟಕ್ಕಿಷ್ಟು ಅಂತ ಮಾಡ್ತಾರೆ. ಇರೋದ್ ನಂದು 18 ಗುಂಟೆ, ಅದಕ್ಕೆ ನಾನು ಅಲ್ಲಿಂದ ಮಿಷನ್ ತರಬೇಕು, ಅದಕ್ಕೆ ಅಷ್ಟು ಡೀಸೆಲ್ ಖರ್ಚಾಯ್ತದೆ, ಇಷ್ಟು ಡೀಸೆಲ್ ಖರ್ಚಾಯ್ತದೆ, ಅವ್ರು ಕರ್ಕೊಂಡ್ ಬರಬೇಕು, ಇವ್ರು ಕರ್ಕೊಂಡ್ ಬರಬೇಕು ಅಂತ ಅನ್ಕೊಂಡು ಎಲ್ಲ ಸೇರಿ 6,850 ಹೇಳ್ದೆ. ಕಡೆ ಅರ್ಧ ಎಕರೆ ಅಲ್ಲ ಅದು. ಆಮೇಲೆ ಅವ್ನಿಗೆ ಏನೇನೋ ಒಂದಷ್ಟು ಇದ್ ಮಾಡಿ ಶಂಕರಣ್ಣ, ನನ್ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಈ ಸುಂತನ ಮುಂದೆ ಕಷ್ಟ ಸುಖ ಹೇಳಬಾರ್ದು ಅಂತಾರೆ. ನೀ ಏನ್ ಮಾಡ್ತೀಯಪ್ಪ, ಪರಿಸ್ಥಿತಿ ಹಿಂಗೈತಲ್ಲ, ಇಲ್ಲ ಅಂದ್ರೆ ಈಗ ಕೈಗೆ ಬಂದಿರೋದು ಬಾಯಿಗೆ ಬರ್ದಂಗ್ ಹೋಯ್ತದೆ. ಹೋದ್ರ ಹೋಗ್ಲಿ ಅನ್ನಕ್ಕೆ ಯಾವ ಕಣ್ಣಲ್ಲಿ ನೋಡೋದು, ಆಯ್ತಾ? ಏನ ಒಂದು ಬಿಟ್ಬಿಟ್ಟು ಇದಾಗ್ಬಿಟ್ಟು ಅಂತ ಒಂದ್ ಮಳೆ ಬತ್ತು ಅಂತ ಶಂಕರಣ್ಣ, 4 ದಿವಸಕ್ಕೆಲ್ಲ ಮಳಕ್ಬಿತ್ತು. ಅದ್ ಕಣ್ಣಾರೆ ನೋಡಕ್ಕಾಯ್ತದ, ನಾವು ನೋಡಕ್ ಹಾಕಲ್ಲ ಅಂತ ಅನ್ಕೊಂಡು ದುಡ್ಡು ಹೋದ್ರ ಹೋಗ್ಲಿ ಅಂತ ಅನ್ಕೊಂಡು ಅತ್ಲಾಗಿ ತಂದ್ಬಿಟ್ಟು ಕುಯ್ಸ್ಬಿಟ್ಟೆ ಅದ. ಕುಯಿಸ್ಬಿಟ್ಟು ಬಡಿಸ್ಬಿಟ್ಟು ಒಂದ್ ದಿವಸ ಎಲ್ಲ ಆರಾಕ್ಬಿಟ್ಟು ತಂದು ಮೂಟೆ ಕಟ್ಟು ಒಳಗಡೆ ಇಟ್ಟಿದೀನಿ. ಇನ್ನೊಂದ್ ಎರಡು ದಿವಸ ಬಿಟ್ಕೊಂಡು ಸ್ವಲ್ಪ ಮಾಡಿತ್ತಲ್ಲ ಚೆನ್ನಾಗಿ ಬಿಸಿಲಾದ್ಮೇಲೆ ಒಂದ್ ದಿವಸ ಒಣಗಿಸ್ಬಿಟ್ರೆ ಸರಿ ಆಯ್ತದಲ್ಲ ಅಂತ ಅನ್ಕೊಂಡು ಆಮೇಲೆ ಕಣ್ಜು ಗಿಣ್ಸ್ ತುಂಬಕೋಬಹುದು ಅಂತ ಅಂತ ಅನ್ಕೊಂಡು ಇಷ್ಟ ಮಾಡಿದೆ. ಅಲ್ಲ ನೀನು ಒಂದ್ ಒಳ್ಳೆ ಕೆಲಸ ಮಾಡಿದೆ ಅಣ್ಣ, ಈಗ ಈ ಕಡೆ ನಾವು ಸಿಗ್ದಿದ್ ಒಂದ್ ರೀತಿ ನಿನ್ಗೆ ಉಪಯೋಗನೇ ಆಯ್ತು ಅಂತ ಅನ್ಕ. ಅದ್ರ ಮಿಷನ್ ತರಿಸಿದ್ನಲ್ಲ, ಮಿಷನ್ ಏನ ತರಿಸ್ತೆ ಇಲ್ಲಿ ನೋಡ್, ಜಾಬ್ ತೋತ್ ಬಿದ್ದೈತಲ್ಲ. ನಂದು ನೀನೇನ್ ತಲೆ ಕೆಡ್ಸ್ಕೋಬೇಡ, ಮೀನ್ ಹಾಕಿದ್ದಾಗ ಹೊಲಗೆ ಚೆನ್ನಾಗಿ ಹಾಕ್ತಾಳೆ, ಅದ್ ಬಗ್ಗೆ ಏನ್ ತಲೆ ಕೆಡ್ಸ್ಕೋಬೇಡ. ಆದ್ರೆ ನಮ್ಗೀಗ ಹಸಿ ಹಸಿಗ್ ಮೇವಿಗೆ ಹುಲ್ ಸಿಕ್ತಲ್ಲ, ಅದು ಖುಷಿ ಪಡು. ಅಷ್ಟು ಪೂರ್ತಿ ಸಿಗೋದಿಲ್ಲ, ಮೂರ್ನಾಲ್ಕು ಇಂಚು ಅಥವಾ ಐದ್ ಇಂಚು ಬಿಟ್ಟು ಅದು ಕುಯ್ಯೋದು. ಹಂಗಾಗಿ ಬಿಡು, ಅಷ್ಟಾರು ಸಿಕ್ತಲ್ಲ ಅಂತ ಖುಷಿ ಪಡು. ಅಲ್ಲಿಗ ಅದಕ್ಕೆ ಖುಷಿ ಪಡ್ಬೇಕು. ಈಗ ಕೈಯಾರೆ ಮಾಡಿದ್ದು ಏನೋ ಒಂದಷ್ಟು ಸಿಕ್ತಲ್ಲ, ಮನೆಗೆ ನಾಲ್ಕು ಭತ್ತ ಅದ್ವಲ್ಲ ನಾಲ್ಕು ಕಾಳು ಅಂತ ಅಂತ ಅನ್ಕೊಂಡು ಈಗ ಹೆಂಗೋ ಸ್ವಲ್ಪ ಇದ್ರಲ್ಲಿ ಇದ್ದೆ. ಅಷ್ಟರಲ್ಲಿ ಇದ್ ಬೇರೆ ಬಂದ್ಬಿಡ್ತಾನಪ್ಪ, ಅದೆಂತದ ದುಡ್ಡು ಕೊಡ್ತಾರಲ್ಲ ಕೇಂದ್ರ ಸರ್ಕಾರದಿಂದ ರೈತರಿಗೆಲ್ಲವ. ಅಲ್ಲ ನಾನ್ ಅನ್ಕಂದೆ ಬೆಳೆ ಪರಿಹಾರ ಒಂದ್ ಕೊಡ್ತಾರೆ ಅಂತ ಅನ್ಕಂದಿದ್ದೆ. ಅದು ಎರಡ್ ಸಲದ ಮೂರ್ ಸಲ ಇದೆ, ಹಿಂಗಾರು ಮುಂಗಾರು ಈ ಬ್ಯಾಸ್ಕೆನೆಲ್ಲ. ಏನು ನಮ್ದು ಬೆಳೆ ಏನಾರು ಹಾಳಾದ್ರೆ ಈಗ ನೀ ಕಣಗೆ ಹಾಳಾಗೈತೆ ಬಿಡು, ಆ ವಿಚಾರ ಬೇರೆ. ಅದಕ್ಕೆಲ್ಲ ಕೊಡ್ತಾರಲ್ಲ ಆ ದುಡ್ಡು ಅಂತ ಅನ್ಗಿದ್ದೆ. ದುಡ್ಡು ಇಲ್ಲ ಅದು ಕೊಡ್ತಾರೆ ಶಂಕರಣ್ಣ. ಈಗ ನಮ್ ಪ್ರಧಾನ ಮಂತ್ರಿಗಳೊಂದು ಇದ್ ಮಾಡಿದ್ರಲ್ಲ, ಈಗ ಒಂದ್ ಮೂರ್ನಾಲ್ಕು ವರ್ಷದಲ್ಲಿ ಹೊಸ ಯೋಜನೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ಸಮ್ಮಾನ್ ನಿಧಿದು ಅದು 2000 ಕೊಡ್ತಾರೆ. 2000 ಕೊಡ್ತಾರಲ್ಲ ಅದು ಕೊಡೋದು, ಅದು ಇಂಥವಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಬಿತ್ತನೆ ಮಾಡಕ್ಕೆ, ಬೀಜ ತರಕ್ಕೆ, ಗೊಬ್ಬರ ತರಕ್ಕೆ, ಇದನ್ನ ಮತ್ತೊಂದು ಮಿಷನ್ ತಂದ್ಬಿಟ್ಟು ಕೂಯಿಸಿದ್ನಲ್ಲ, ಇಂಥ ಟೈಮ್ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಅಂತ 2000 ಕೊಡ್ತಾರಲ್ಲಪ್ಪ. ಆ 2000 ಈಗ ಕರೆಕ್ಟ್ ಆಗಿ ಇದ್ ಮಾಡಿಸ್ಬೇಕಂತೆ, KYC ಅಂತ ಹೇಳ್ಬಿಟ್ಟು. ಹಂಗಂದ್ರೇನು ಅಂತ ಅಂದ್ರೆ ನೋ ಯುವರ್ ಕಸ್ಟಮರ್ ಅಂತ ಹೇಳಿ ಅಂತ ಅಂದ್ರೆ ಸರ್ಕಾರ ದುಡ್ಡು ಕೊಡ್ತೈತೆ, ದುಡ್ಡು ಕೊಡ್ತಾ ಇರೋ ದುಡ್ಡು ಕರೆಕ್ಟ್ ಆಗಿ ಶಂಕರಣ್ಣಂಗೆ ತಲುಪ್ತೈತಾ, ಶಂಕರಣ್ಣನ ಅಕೌಂಟ್ಗೆ ಹೋಯ್ತೈತ, ಶಂಕರಣ್ ರೈತನೋ ಅಲ್ವೋ, ಇದೆಲ್ಲೂ ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು KYC ಮಾಡಿಸಿ ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ಟವ್ರೆ. ಹೌದಾ ಅಂತ ಅಂದ್ರೆ ಈಗ ಸರ್ಕಾರ ಮೇಲ್ಗಡೆ ಕೂತ್ಕೊಂಡು ಕೊಡ್ತದೆ, ಈ ಕರೆಕ್ಟ್ ಆಗಿ ಅವನಿಗೆ ಹೋಯ್ತೈತೋ ಇಲ್ಲ ಅಂತ ಗೊತ್ತಿಲ್ಲ. ಸರಿಯಾಗಿ ಅದು ಆ ಫಲಾನುಭವಿಗೆ ತಲುಪ್ತೈತೋ ಇಲ್ವಾ, ತಲುಪ್ತೈತೋ ಇಲ್ವಾ, ಅದೇ ಕೆಲಸ ಮಾಡ್ತವನ ಇಲ್ವಾ, ಆಧಾರ್ ಜೋಡಣೆ ಎಲ್ಲ ಬ್ಯಾಂಕ್ ಅಲ್ಲಿ ಮಾಡ್ತಾರಲ್ಲ ಆ ರೀತಿ ಇರ್ಬೇಕ ಅಂತ ಆ ತರ ಇದು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ದು ಆಧಾರ್ ನಂಬರ್ ಕೊಡ್ಬೇಕು. ಯಾವ್ದಕ್ಕೆ? ಅದೇ ಈ KYC ಅಂತ ಅಂದ್ರೆ ಎಲ್ಲದಕ್ಕೂ ಕೊಡ್ತೀವಲ್ಲ, ಇದಕ್ಕೂ ಕೊಡ್ಬೇಕು. ಇದಕ್ಕೂ ಕೊಟ್ಟಾಲೇ ಗೊತ್ತಾಗೋದು ಇದು ಶಂಕರಣ್ಣನೇಯ, ಇದು ಇದು ಮೀನಕ್ನೇಯ, ಇದು ಇವನ್ ಅಣ್ಣನೇಯ ಅಂತ ಹೇಳ್ಬಿಟ್ಟು ಅಲ್ಲಿ ಕರೆಕ್ಟ್ ಆಗಿರ್ತಾವಲ್ಲಪ್ಪ ನಮ್ ಹೆಸರು ಇವೆಲ್ಲವ, ಹಂಗಾಗಿ ಅದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆಧಾರ್ ನಂಬರ್ ಕೊಟ್ಬಿಟ್ರೆ ನಮ್ ಜಾತಕನೇ ಬರ್ತದಪ್ಪ, ದೃಢೀಕರಣ ಮಾಡ್ಕೊಳ್ಳೋದು ಅಂತ. ಆಮೇಲೆ ಆಧಾರ್ಗೆ ಲಿಂಕ್ ಆಗಿರೋದು ನಮ್ದೊಂದು ಫೋನ್ ನಂಬರ್ ಇರ್ತದಲ್ಲ, ಅದಕ್ಕೆ ನಾವು ಆಧಾರ್ ಕೊಟ್ಟ ತಕ್ಷಣವ ಅದಕ್ಕೊಂದು OTP ಬರ್ತದೆ, ಒಂದು ಮೆಸೇಜ್ ಅಂತಾರಲ್ಲ ನಂಬರ್ ನಂಬರ್ ಬರ್ತದೆ, ಒನ್ ಟೈಮ್ ಪಾಸ್ವರ್ಡ್ ಅಂತ ಕರಿತಾರದ. ನೀನ್ ತಿಳ್ಕೊಂಡಿದ್ ಬಿಡು ನನ್ OTP ಅಂತಂದ್ರೆ ಏನೋ ಅಂತ ಅನ್ಕೊಂಡಿದ್ದೆ. ಹಂಗೆ ಅವು ನನಗೂ ಒಂದೊಂದ್ಸರಿ ಮರ್ತೋಯ್ತಾವ ಶಂಕರಣ, ಯಾಕೆ ಅಂತ ಅಂದ್ರೆ ದಿವಸ ಏನ್ ಬಳಕೆ ಮಾಡೋ ಅಂತವಪ್ಪ ಅವು. ಆಮೇಲೆ ಅವು ಇಟ್ಕೊಂಡು ಏನ್ ಮಾಡ್ತೀಯ ನಾವು OTP ಇಟ್ಕೊಂಡು ಯಾವಾಗ್ಲೂ ಒಂದ್ಸರಿ ಈ ತರ ಇದ್ ಮಾಡ್ಬೇಕಾಯ್ತದೆ, ಏನೋ ಒಂದ್ಸರಿ ನೆನಪಾಗ್ಬಿಡ್ತದ ನೋಡಪ್ಪ. ನೀನ್ ಬಂದ್ ಕೂತ್ಕೊಂಡಾಗ ಅದೇನು ಅಂತ ಗೊತ್ತಿಲ್ಲ, ಯೋಚನೆ ಬರ್ತದೆ. ನೀನ್ ಎದುರುಗಡೆ ಇದ್ರ ನೋಡಿ ಎಲ್ಲಾ ಇಡೀ ಇದ್ರ ಜಗತ್ತೆಲ್ಲ ಬಂದ್ಬಿಡ್ತದ ನನ್ ತಲೆಗೆ, ಅದಕ್ಕೆ ನೀನ್ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಪರದಾಡೋದ್ ನಾನು. ಅಲ್ಲ ಈಗ ನಾನು ಮೊಬೈಲ್ ಕಳ್ಕೊಂಡು ದುಃಖದಲ್ಲಿರೋ ವಿಚಾರನ ಹಿಂಗಣೆ ಖುಷಿ ಪಡಿಸಿ ಸಮಾಧಾನ ಮಾಡಲ್ಲ. ಹಂಗಲ್ಲ, ಈಗ ಇರೋ ವಿಷಯ ಹೇಳ್ತಿದ್ದೀನಿ ನಾನು, ನೀನ್ ಎತ್ತಕ ಹೋಗ್ಬಿಡಲ್ಲ. ನೀನೀಗ OTP ಅಂದಾಗ ನಾನು ಅದನ್ನ ಹೇಳಿತ್ತು, ಈಗ ನಾನು ಏನಾದ್ರು ಮಾಡ್ಸಕ್ ಹೋದ್ರೆ ನಂಬರ್ ಕೊಡಬೇಕು ಅಂತಂದಲ್ಲ, ನಾ ಬೇರೆ ಮೊಬೈಲ್ ಕಳ್ಕೊಬಿಟ್ಟಿದೀನಿ. ಅದಕ್ಕೆ ಹಂಗಂದೆ ಆಟ ಅದೇನು ಹೊಸ ಮುಂದಕ್ಕೆ ಹೇಳಿ ವಿಚಾರವ. ಅದ ಮಾಡಿಸ್ಬೇಕು ಅಂತ ಹೇಳಿ ಬಂತ, ಆಮೇಲೆ ಅದು ಮಾಡಿಸ್ಲಿಲ್ಲ ಅಂತ ದುಡ್ಡು ಕೊಡಕ್ಲಿ ಅಂತ. ವಾ, ಈಗ ನೆಕ್ಸ್ಟ್ 2000 ಕೊಡ್ತಾರಲ್ಲ ಅದ್ ಕೊಡಕ್ಲಿಲ್ಲ ಅಂತ ಸರ್ಕಾರ ಘೋಷಣೆ ಮಾಡ್ಬಿಟ್ಟೈತೆ. ಅಂದ್ರೆ ಈ KYC ನ ಮಾಡಿಸ್ಲಿಲ್ಲ ಅಂದ್ರೆ ಮಾಡಿಸ್ಲಿಲ್ಲ ಅಂದ್ರೆ ನೀನ್ ಮಾಡಿಸ್ಲಿಲ್ಲ ಕರೆಕ್ಟ್ ಆಗಿ ನಿನ್ ಆಧಾರ್ ನಂಬರ್ ಕೊಡ್ಲಿಲ್ಲ, ಆ OTP ನಮೂದು ಮಾಡ್ಲಿಲ್ಲ ಅಂತ ಅಂದ್ರೆ ಕೊಡಕ್ಲ ಅಂತ ಹೇಳ್ಬಿಟ್ಟು ಅನ್ಬಿಟ್ಟವ್ರೆ. ಅಂದ್ರೆ ನಂದು ಮಾಹಿತಿ ಕೊಡ್ಲಿಲ್ಲ ಅಂತ ನನ್ಗೆ ದುಡ್ಡೆ ಕೊಡಕಲ್ಲ ಸರ್, ದುಡ್ಡೆ ಕೊಡಕಲ್ಲ ಅಂತ ಡಿಸೆಂಬರ್ 15 ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಲ್ಲ ಈಗ ಅಣ್ಣ ನೀನ್ ನೋಡಿದ್ರೆ ನಿನ್ನೆಗೆ ಲಾಸ್ಟ್ ಡೇಟ್ ಇತ್ತು ಅನ್ನೋ ತರ ಹೇಳ್ತಾ ಇದ್ಯಾ, ಮತ್ತೆ ಈಗ ಯಾಕೆ ಈ ಚರ ಹೇಳ್ತಾ ಇದ್ಯಾ? ಇಲ್ಲ ಅದು ಡಿಸೆಂಬರ್ 15 ಲಾಸ್ಟ್ ಡೇಟ್ ಅಂತ ಮಾಡಿದ್ರು ಅಂತ ಹೇಳ್ಬಿಟ್ಟು. ಈಗ ಅದು ನಮ್ ಜಿಲ್ಲೆಲ್ಲ ಏನಾಗೈತೆ ಅಂತ ಅಂತ ಅಂದ್ರೆ, ಈ ಸುಮಾರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಐತಲ್ಲಪ್ಪ, ಹತ್ತಿರೋರು 264,394 ಜನ ಅವರಂತೆ. ಅಷ್ಟು ಜನ ನೋಂದಣಿ ಮಾಡ್ಕೊಂಡವ್ರೆ ಅಂತ, ನೋಂದಣಿ ಮಾಡ್ಕೊಂಡವ್ರೆ ಇಷ್ಟು ಜನ ಅರ್ಹರು ಅಂತ ಹೇಳ್ಬಿಟ್ಟು, ಫಲಾನುಭವಿಗಳು ಅಂತ ಹೇಳ್ಬಿಟ್ಟು. ಅಂದ್ರೆ ಇಷ್ಟು ಜನ ಈ ದುಡ್ಡ ಕೊಡಬಹುದು ಇದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಂತ ಹೇಳ್ಬಿಟ್ಟು ಆಯ್ತಾ. ಈಗ ಅದರಲ್ಲಿ ಕೆಲವರು ಮಾತ್ರ ಮಾಡಿಸ್ಬಿಟ್ಟವ್ರ ಇದ ಏನ KYC ಮಾಡಿಸೋರೆ, ಸುಮಾರು 176,513 ಜನ KYC ಮಾಡಿಸ್ಬಿಟ್ಟವ್ರೆ ಆಯ್ತಾ. ಇನ್ನೂ 87,881 ಜನ. ಇನ್ನು ಆ ಪಾಟಿ ಜನ ಇನ್ನು ಉಳಿಸ್ಕೊಂಡವ್ರೆ ಮಾಡಿಲ್ಲ, ಜನ ಇನ್ನು ಮಾಡಿಸಿಲ್ಲ. ಅದ್ರಲ್ಲಿ ನಾನು ನೀನು ಮೀನಕ್ಕೆಲ್ಲ ನನಗೇನು ಗೊತ್ತಾ ಇಲ್ವಲ್ಲೋ, ಇನ್ನೇನು ಹಾಗೇನು ಮಾಡ್ಸಕ್ ಹೇಳಿದ್ದೆ, ನಮ್ದು ಎಲ್ಲ ನಿನ್ ಮಾಹಿತಿ ಕೊಟ್ಟಿದ್ದು, ನೀ ತದ ಮಾಡಿಸಿದೀಯ, ನಮಗೂ ಈಗ ಏನೊಂದು ಸಮಾಧಾನ ಮಾಡಿಸಿದೀವಿ ಮಾಡಿಸಿದೀವಿ ಅಂತವ. ನಾವು ಆಗಾಗ ನೋಡೋದು ಹಣ ಏನೋ ಹೇಳಿದ್ರೆ ದುಡ್ಡು ಬರ್ತದೆ, ಹಣ ಹೇಳಿದ್ರೆ ದುಡ್ಡು ಬರ್ತದೆ ಅಂತವ. ಈ ವಿಚಾರದ ನೀಗ ಹೇಳ್ತಾ ಇರೋದು ಬಹಳ ಒಳ್ಳೇದಾಗ್ತ. ಆಮೇಲೆ ನಂದು ಆಧಾರ್ ಕಾರ್ಡ್ ಬೇರೆ ಕಳೆದೋಗ್ಬಿಟ್ಟಿತ್ತ. ನಾನು ಹುಡುಕ್ತೆ ಶಂಕರಣ, ಇಡೀ ಮನೆ ಎಲ್ಲಾನು ಒಂದು ಮಾಡಿ ಹುಡುಕ್ಬಿಟ್ಟು ಎಲ್ಲ ಒಂದ್ ಮೂಲೆಯಲ್ಲಿ ಯಾರೋ ತೆಗೆದು ಹಾಸ್ಬಿಟ್ಟವ್ರೆ. ಅಲ್ಲ, ನೀನು ಪ್ರತಿಯೊಂದು ದಾಖಲಾತಿನ ಅಚ್ಚುಕಟ್ಟಾಗಿ ನೀಟಾಗಿ ಬೀರು ಒಳಗಡೆ ಮಡ್ಗವನು, ಅದ ಹೆಂಗ್ ಕಳ್ಕಂದಪ್ಪ? ಅದ್ ಹೆಂಗ ಈಗ ಮನೇಲಿ ನಾನು ಒಬ್ನೇ ಅಲ್ವಲ್ಲಪ್ಪ, ನಾನು ಒಬ್ನೇ ಅದ್ರೆಲ್ಲ ಕರೆಕ್ಟ್ ಆಗಿರ್ತವೆ, ಎಲ್ಲಿ ಏನಿಟ್ಟಿರ್ತೀನೋ ಅಲ್ಲೇ ಇರ್ತವೆ, ನಾನೇ ಹೋಗಿ ತೆಗಿಬೇಕು, ನಾನೇ ಹೋಗಿ ಡಿಸ್ಚಾರ್ಜ್ ಮಾಡ್ಬೇಕು. ಈ ಮನೇಲಿ ನಾಲ್ಕಾರು ಜನ ಇರುವಾಗ ಯಾರನ್ನ ಅಂತ ಕೇಳದಪ್ಪ? ಬಂದೋಗೋರ್ ಜಾಸ್ತಿ, ಬಳಗ ಹೆಚ್ಚು, ಈಗ ಯಾರನ್ನ ಅಂತ ಕೇಳ್ತೀಯ, ಯಾರನ್ನ ಅಂತ ಬೈತೀಯ? ಅದಕ್ಕೋಸ್ಕರ ಆಮೇಲೆ ಕೊಡ್ಲಿ ಮಚ್ಚ ನಿಂತ್ಕೋಬೇಕಾಯ್ತದೆ. ಅಲ್ಲ, ಓಲಿ ಬಿಡ್ ನೀ ಕೊಡ್ಲಿ ಮಚ್ಚ ಓಲಿ ಸಿಕ್ತ ಕೊನೆಗೆ ಅದನ್ನಾರು ಹೇಳು. ಸಿಕ್ತು ಅದು ನೆನ್ನೆ ದಿವಸ ಸಿಕ್ಕಿ ತಗೊಂಡೋದೆ, ಆಮೇಲೆ ಹಿಂಗೆ ಈ ತರ ಲೇಟ್ ಆಗ್ಬಿಟೈತೆ ಅಂತ ಹೇಳ್ಬಿಟ್ಟು 4:00 ತಗೊಂಡೋಗಿದ್ ನಾನು. ಇವತ್ತೇ ಕೊನೆ ದಿನ ಮಾಡಿ ಅಂತವ? ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾರ ಇಲ್ವ ಅಂತ ಅಂತ ಕೇಳ್ಕೊಳಕ್ಕೆ ನಾನು ಸೀದಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟೆ. ಜಂಟಿ ಕೃಷಿ ನಿರ್ದೇಶಕರು ಇರ್ತಾರಲ್ಲ, ಅವ್ರತ ಹೋಗ್ಬಿಟ್ಟು ಈ ತರಕ್ಕೆ ಈ ತರ ಆಗೈತೆ, ಕಳೆದೋಗಿತ್ತು, ಈಗ ಸಿಕ್ಕೈತೆ ಅಂತ ಅಂದೆ. ದೊಡ್ಡ ಸಾಹೇಬ್ರ ಹತ್ರ ಹೋಗಿದ್ಯಾನು? ಅವಾಗ ಅವರು ಇಲ್ಲ ಏನ್ ತೊಂದ್ರೆ ಇಲ್ಲ, ನಾಳೆ ನಾಡ್ದು ಮಾಡಿಸಬಹುದು, December 15 ಬೇಗ ಮಾಡಿಸ್ಲಿ ಜನ ಅಂತ ಹೇಳ್ಬಿಟ್ಟು ಈ ತರ ಒಂದು ಕೊಟ್ಟಿದ್ದು. ಇನ್ನೂ ಸುಮಾರು ಜನ ಮಾಡಿಸಿಲ್ಲ, ಅದರಲ್ಲಿ ಇನ್ನೂ ಹೆಚ್ಚು ಕಮ್ಮಿ ಒಂದು 70,000-60,000 ಜನ ಮಾಡಿಸಿಲ್ಲ. ಅವರು ಮಾಡಿಸಬಹುದು, ಬೇಗ ನಾಳೆ ಹೋಗಿ ಮಾಡಿಸ್ಬಿಡು ಅಂತ ಅಂದ್ರ, ಇವತ್ತು ಬೆಳಗ್ಗೆ ಹೋಗಿ ಮಾಡಿಸ್ಕೊಂಡ್ ಬಂದು ಕೂತಿದ್ದೀನಿ ನೋಡಿ. ಹಂಗಲ್ಲ ಮೀನಕ್ಕ, ಸದ್ಯ ಅವನು ಆಧಾರ್ ಕಾರ್ಡ್ ಕಳ್ಕೊಂಡಿದ್ದು ಒಂಥರ ಅನುಕೂಲನೇ ಆಯ್ತು. ಯಾಕೆ ಹೇಳು, ಇಲ್ಲಾಂದ್ರೆ ಅವನು ಮರ್ತ್ಕೊಬಿಡೋನು. ಹೆಂಗೆ ಅಂದ್ರೆ ಪರದಾಡ್ಕೊಂಡು ಸಿಕ್ಕಾಯ್ತಲ್ಲ, ಏನೋ ಒಸಿ ಮಾಹಿತಿ ತಿಳ್ಕೊಬಾರದ ಆಯ್ತೋ ಇಲ್ವಂತ ಹೋಗಿತ್ತು. ಈಗ ನಮಗೂ ಅನುಕೂಲ ಆಯ್ತಲ್ಲ, ಈಗ ಹಣೆಯ ಏನೇ ಒಂದು ಎಡದಕ್ಕೆ ಹಿಂಗ್ ಮುಚ್ಚಾಕಿದ್ರೆ ಬಲದಕ್ಕೆಲ್ಲ 100 ಕೆಲಸ ಆಯ್ತವೆ. ಆಯ್ತವೆ. ಆಮೇಲೆ ಅದ ತಗೊಂಡು ಓಡ್ದಕ್ಕನ್ ಶಂಕರಣ್ಣ, ಎಲ್ಲಿಗೆ ಓಡದೆ ನಮ್ಮ ಗ್ರಾಮ ಪಂಚಾಯತ್ ಹೋದೆ, ಅಲ್ಲಿಗೆ ಹೋದಿ ಕೇಳದೆ ಈ ತರ ಏನೋ ಐತ ಅಂತಲ್ಲ, ಮಾಡಿಸ್ಬೇಕಂತಲ್ಲ ನೋಡಿ ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಹೇಳಿದ್ರಲ್ಲಿ ಇಲ್ಲೇ ಅಂತ ಅಲ್ಲ, ಈ ನಾಗರಿಕ ಸೇವಾ ಕೇಂದ್ರಗಳು ಇರ್ತಾವ, ಅಲ್ಲಿ ಮಾಡಿಸ್ಕೋಬಹುದು. ಈ ಗ್ರಾಮವನ್ನು ಅನ್ನೋದೈತಲ್ಲ, ಅಲ್ಲಿ ಮಾಡಿಸ್ಕೋಬಹುದು. ಆಮೇಲೆ ಗ್ರಾಮ ಪಂಚಾಯತ್ನಲ್ಲಿ ಬಾಪೂಜಿ ಸೇವಾ ಕೇಂದ್ರ ಅಂತ ಹೇಳಿ ಮಾಡವ್ರೆ, ಅಲ್ಲೂ ಬೇಕಾದ್ರೆ ಮಾಡಿಸ್ಕೋಬಹುದು. ಇಲ್ಲಿ ಏನಿಲ್ಲ ಕಣಪ್ಪ, ಬಂದ್ಬಿಟ್ಟು ನೀನು ಹೆಬ್ಬೆಟ್ ಕೊಟ್ಟಂಗ್ ಕೊಟ್ಬಿಟ್ರೆ ಸಾಕು, ಬಯೋಮೆಟ್ರಿಕ್ ನಾವು ಮಾಡ್ಕೊಡ್ತೀವಿ ಅಂತ ಅನ್ಕೊಂಡು ಮಾಡಿದ್ರ ಇಲ್ಲಿ ಆಫೀಸಿಗೆ ಹೋಗಿ ಹೆಬ್ಬೆಟ್ ಕೊಡ್ಬೇಕಂತ ಮಾಡ್ಸೋದವ್ರೆ. ಮಾಡಿಸ್ಕೊಂಡ್ ಮೇಲೆ ನನಗೆ ಸಮಾಧಾನ ಆಗಿದ್ದು ಶಂಕರಣ್ಣ, ಇಲ್ಲ ಅಂತ ಅಂದ್ರೆ ಈ ಮೊನ್ನೆ ಬೇರೆ ಕಳ್ಕೊಂಡಿದ್ದೀನಿ 60,000 ರೂಪಾಯ ಮಿಷನ್ ಕೊಟ್ಬಿಟ್ಟು, ಇದೊಂದು 2,000 ರೂಪಾಯಿ ಬಂದ್ರೆ ಬಿಡು ಬರೀ 4,000 ಚಿಲ್ಲರೆ ಹೋಯ್ತು ನಂದು ಅಂತ ಅನ್ಕೊಂಡು ನೆಮ್ಮದಿ ಆಗಿರ್ಬೋದು. ನೀನ್ ಹೋಯ್ತು ಅಂತ ಯಾಕೆ ಅನ್ಕತ್ತೀಯ, ಸುಮ್ನಿರು ಬಂತಲ್ಲ ಅಂತ ಖುಷಿ ಪಡು. ಅಲ್ಲ ಬಂದೈತಿ ಮನೆಗೆ ಊಟಕ್ಕೆ ಬತ್ತಾದ್ವಲ್ಲ. ಈಗ ನೋಡಪ್ಪ, ನಾನ್ ನಿನ್ಗೆ ಹೇಳೋದೇನು ಅಂತ ಅಂದ್ರೆ, ಈಗ ಅದು ಹೆಂಗೋ ಬತ್ತಾ ಇರ್ತದ ದುಡ್ಡು, 2,000-2,000 ಬತ್ತಾ ಇರ್ತದೆ ಆಯ್ತಾ. ಅದ್ ಯಾಕೆ ಕೊಡ್ತಾರದ್ ಯಾಕೆ ನಾವು ತಪ್ಪಿಸ್ಕೋಬೇಕು? ಅಲ್ಲ ತಪ್ಪಿಸ್ಕೊಳ್ಳೋದನಕ್ಕಿಂತ ನೀನ್ ಒಳ್ಳೆ ವಿಚಾರ ಹೇಳ್ದೆ. ಈಗ ನಮ್ ಪಂಚಾಯತ್ ಇಲ್ವೇ ಬಾಪೂಜಿ ಸೇವಾ ಕೇಂದ್ರ ಐತೆ ಆಯ್ತಾ, ಅಲ್ಲಿಗೆ ಹೋಗನಂತೆ. ಈಗ ನಾಳಿಕೂ ಮಾಡ್ತಾರೆ ಹೆಂಗೆ? ನಾಳಿಕೂ ಮಾಡ್ತಾರೆ ಶಂಕರಣ್ಣ, ಏ ಬೇಕಾದ್ರೆ ನಾನೇ ಮಾಡ್ತೀನಿ. ಈಗ ಅದು ಬಾರಿ ಈಸಿ ಆಗಿ ಮಾಡ್ಬಿಟ್ಟವ್ರೆ, ಈ PM Kisan.gov.in ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ಬಿಟ್ಟವ್ರೆ, ಪೋರ್ಟಲ್ ವೆಬ್ಸೈಟ್ ಅಂತೀವಲ್ಲಪ್ಪ, ಆ ತರದ್ ಮಾಡವ್ರೆ. ಅದರಲ್ಲಿ ಫಾರ್ಮರ್ಸ್ ಕಾರ್ನರ್ ಅಂತ ಒಂದ್ ಐತೆ, ಅಲ್ಲಿ ಹೋಗ್ಬಿಟ್ಟು EKYC ಅಂತ ಹೇಳ್ಬಿಟ್ಟು ಇನ್ನೊಂದು ವಿಂಡೋ ಓಪನ್ ಆಗುತ್ತಂತೆ. ಅದು ಓಪನ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಮ್ಮ ಆಧಾರ್ ನಂಬರ್ ಇರ್ತದಲ್ಲ, ಅದ ಕೊಟ್ಬಿಡೋದು ಅದಕ್ಕೆ. ಅದ್ ಕೊಟ್ರೆ ನಮ್ಮ ಮೊಬೈಲ್ಗೆ ನಾನು ಆಗ್ಲೇ ಹೇಳಿದ OTP ಬರ್ತದೆ, ಅದ್ರಲ್ಲಿ OTP ಕೇಳ್ತದೆ, OTP ಕಳಿಸಿದೀವಿ ಅದಲ್ಲಿ ನೀನು ಈಗ ಹಾಕ್ಬೇಕು ಅಂತ ಹೇಳ್ಬಿಟ್ಟು, ಅದ ಅಲ್ಲಿ ನಾವು ಮತ್ತೆ ನೋಂದಣಿ ಮಾಡ್ಬಿಟ್ರೆ ಈ ಸಬ್ಮಿಟ್ ಫಾರ್ AUTH ಅಂತ ಕೊಟ್ಬಿಟ್ರೆ ಓತ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅದು EKYC ಆದಂಗ ಆಗ್ಬಿಟ್ಟು, ನಂದು ನೋಂದಣಿ ಆಯ್ತು ಅಂತವ, ನೋಂದಣಿ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೊಂದ್ ಮೆಸೇಜ್ ಬರ್ತದೆ, ಆಗಿದ್ರೆ ಈ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಅಂತ ಅನ್ಕೊಂಡು ಬಂದ್ಬಿಟ್ಟು ಇದಾಗುತ್ತೆ. ಆತರ ಬೇಕಾದ್ರೆ ಮಾಡ್ಬೋದು. ಯಾಕೀಗ ಗ್ರಾಮವನ್ನು ಅವಿವು ಅವಲಪ್ಪ, ಈಗ ಅವ್ರಿಗೂ ಒಂದ್ ಕೆಲಸ ಆಗ್ಬೇಕಲ್ವಾ, ಹೋಗ್ಬಿಟ್ಟು ಮಾಡಿಸ್ಕೊಂಬರಂಬಿಡು ಅದಕ್ಕೇನಂತೆ. ಈಗ ನೀನೇನು ಹೇಳಿದ ಅದನ್ನೆಲ್ಲ ಮಾಡನಂತೆ, ಈಗ ನಾಳಿಕೆ ನಾನು ಬರೀ ನಂದು ಆಧಾರ್ ಕಾರ್ಡ್ ತಗೊಂಡ್ರೆ ಸಾಕ ಹೆಂಗೆ ಹೇಳು? ಮೊಬೈಲ್ ಈಗ ಮೊಬೈಲ್ ಗೆ ನಂಬರ್ ಚೇಂಜ್ ಮಾಡ್ದ ಹೆಂಗೆ ನೀನು? ಇಲ್ಲ, ಅದೇ ನಂಬರ್ ಇಟ್ಕೊಂಡಿದ್ದೀನಿ, ಆದ್ರೆ ಮೊಬೈಲ್ ಇಲ್ಲ. ತಗೊಂಡಿದ್ಯಾ ಸಿಮ್? ಅದ್ ಸಿಮ್ ತಗೋಬಿಟ್ಟಿದೀನಿ. ಈಗ ಏನ್, ಈಗ ನನ್ಗೇನು ತಲೆ ಕೆಡ್ಸ್ಕೊಳಕ್ ಏನು ಇಲ್ಲ. ಈಗ ಆಗ್ಲೇ ಮೀನಕ್ಕೆ ನಂದು ಸಂಜೆ ದನದಾಗೆ ಮನೆಗೆ ಬಂದೋಗು ಅಂತಂದ್ಲು. ಮೊದ್ಲು ಏನ್ ಮಾಡೋದ್ ಗೊತ್ತಾ, ಈ ಸಂಜೆ ಇವಳ ಹತ್ರ ಹೋಯ್ತೀನಿ, ಕಾಸು ಕೊಡ್ತಾಳೆ, ಇಸ್ಕತೀನಿ, ಬೆಳಗ್ಗೆ ಪೇಟೆಗೆ ಹೋಗ್ಬಿಡೋಣ, ಪೇಟೆಗೆ ಹೋಗ್ಬಿಟ್ಟು ಹೊಸ ಮೊಬೈಲ್ ತಗೊಳ್ಳೋಣ, ತಗೋಬಿಟ್ಟು ಮಧ್ಯಾಹ್ನದಂಗ್ ಬೇಕಾದ್ರೆ ಪಂಚಾಯತಿ ಹತ್ರಕ್ಕೋ ಅಥವಾ ಗ್ರಾಮವನ್ನು ಇದ್ರ ಹತ್ರಕ್ಕೋ ಹೋಗ್ಬಿಟ್ಟು ನನ್ನ ಆಧಾರ್ ಕಾರ್ಡ್ ಜೊತೆಲೆ ತಂದಿರ್ತೀನಿ, ಅಲ್ಲೇ ಮಾಡಿಸ್ಬಿಡಂತೆ. ಅಲ್ಲೇ ಮಾಡ್ಸೋಣ. ಅವ್ಳ ಮೊಬೈಲ್ಗೆ ದುಡ್ಡು ಕೊಡದಿದ್ರು ನೀನ್ ಯೋಚನೆ ಮಾಡಕ್ ಹೋಗ್ಬೇಡ ಶಂಕರಣ್ಣ. ಮತ್ತೆ ನನ್ ಮೊಬೈಲ್ ಕೊಡ್ತೀನಿ ತಗ, ಸಿಮ್ ಬಿಚ್ಚಿಬಿಟ್ಟು ಓಟಿಪಿ ಬರ್ತದಲ್ಲ ಬರೋವರೆಗೂ ಇಟ್ಕ. ಧಾರಾಳ ಮನ್ಸು ಅಂತ ಹೇಳದಿದ್ದಕ್ಕೆ ಇಲ್ಲ ಅಂತಂದ್ರೆ ಎರಡ್ ಸಿಮ್ ಹಾಕ್ಬೋದು ನನ್ನ ಮೊಬೈಲ್ಗೆ, ಇನ್ನೊಂದು ಖಾಲಿ ಐತೆ ಇಟ್ಕ. ನೀನ್ ನಮ್ಮನೇಲೇ ಇರು, ನಿನ್ ಕಾಲ್ ಬಂದಾಗೆಲ್ಲ ನಿನ್ನ ಕೂಗತ್ ತಪ್ಪುತ್ತೆ ಅಣ್ಣ. ಹೇಳಿಲ್ವಾ ನಮ್ಮನೇಲೇ ಇರುವಂತ. ಈಗ ಒಳ್ಳೇದಾಯ್ತು ಅಣ್ಣ ನೀನ್ ಹೇಳಿತ್ತು. ನೋಡ್ ಮೀನಕ್ಕ, ಈಗ ಸಂಜೆ ದನದಂಗೆ ದುಡ್ಡು ಕೊಡುವಂತೆ ಇರ್ಲಿ, ನಾಳಿಕೆ ನೀನು ಕೂಡ ಆಧಾರ್ ಕಾರ್ಡ್ ತಗ, ಆಯ್ತಾ? ಅಣ್ಣ ಬರ್ತಾನೆ ಒಂದ್ ಒಂದ್ ಹತ್ತುವರೆ ಹನ್ನೊಂದು ಗಂಟೆ ಹಿಂಗೆ ಹೋಗ್ಬಿಟ್ಟು ಅತ್ಲಾಗಿ ಬೇಗ ಅದೇನು ಹೇಳಿದ್ನಲ್ಲ, ಈ KYC ಅಲ್ವಾ? KYC ಅದ್ ಮಾಡಿಸ್ಬಿಡಣ. ಒಂದ್ಸಲ ರಿಜಿಸ್ಟರ್ ಆದ್ರೆ ಅದು ಯಾವಾಗ ಸರ್ಕಾರದವ್ರು ಕೊಡ್ತಾರೆ ಅದ್ ನಮಗೆ ಗೊತ್ತಿಲ್ಲದಂಗ್ ಗೊತ್ತಾಗುತ್ತೆ. ಈಗ ಅಣ್ಣ ಹೇಳ್ದಂಗೆ ಒಂದ್ ಕಷ್ಟಕ್ಕಾಯ್ತ ತಗ ಅಲ್ವಾ? ಈಗ ನೋಡ್ ನೀನ್ ಅದೇನು ಕಷ್ಟ ಅಂತ ತಕ್ಷಣ ನನಗೆ ನೆನಪಾಯ್ತು ಅಣ್ಣ. ಈಗ ಪ್ರತಿ ವರ್ಷ ನಮ್ ಸರ್ಕಾರದವರು ಹಿಂಗೆ, ಈಗ ಯಾಕೆಂತಂದ್ರೆ ಈಗ ಇದು ಒಂದ್ಸಲ ಜಾಸ್ತಿ ಮಳೆ ಬರ್ತದೆ, ಒಂದ್ಸಲ ಮಳೆನೇ ಇರಕಲ್ಲ, ಬರಗಾಲ ಆಗ್ಬೋದು, ಅತಿರಿಷ್ಟ ಅನ್ನಷ್ಟು ನಡೀತಾನೆ ಇರ್ತದೆ. ಈ ಸಲ ಕೂಡ ಹಿಂಗ್ ಜಾಸ್ತಿ ಆಗ್ಬಿಟ್ಟೈತೆ. ಇನ್ನೇನ್ ನಂದು ಭತ್ತ ಕುಯ್ಬೇಕು, ರಾಗಿನೂ ಬಂದೈತೆ. ಈಗ ಕುಯ್ದು ಇಟ್ಕೊಳ್ಳ ಅಥವಾ ಮಾರಾಟ ಮಾಡ್ಲ, ಈಗೇನ್ ರೇಟ್ ಹೆಂಗೈತೆ, ಅದಕ್ಕೆ ಸರ್ಕಾರದವ್ರು ಏನಾರು ಓಸಿ ಏನಾರು ಇಂತ ನಿಗದಿ ಮಾಡಿ ಏನಾರು ಕೊಡ್ತಾರ ಹೆಂಗೆ ಅನ್ನೋದನ್ನು ಓಸಿ ಹೇಳಪ್ಪ. ಈಗ ನೋಡಪ್ಪ, ಈಗ ಸ್ವಲ್ಪ ಹುಳುವಾಗೈತಿ, ಎರಡ್ ಮೂರು ದಿವಸದಿಂದ ರಾಗಿ ಬಂದಿತ್ತ, ಕುಯ್ದ್ಬಿಡೋದ ನೀನು? ಅಲ್ಲ ಭತ್ತ ಬಂದಿತ್ತ, ಕುಯ್ದ್ಬಿಡು. ನಾವಿದೀವಿ, ನೀನ್ ಯೋಚನೆ ಮಾಡ್ತೀವಿ? ನಾನು ಅದ್ನೇ ಹೇಳಿತ್ತು, ಬಂದ್ಬಿಡ್ರಪ್ಪ ಓಸಿ ಕೈ ಜೋಡಿಸಿ, ಬೇಗ ಬೇಗ ಕುಯ್ದ್ರೆ ಹೊತ್ತಾರನೆ ಬಂದ್ರೆ ಒಂದು ಓಸಿ ಬೇಗ ಕುಯ್ಕೊಂಡ್ ಹತ್ಲಾಗಿ ಬಿಸಿಲು ಇರೋದ್ ಒಳಗಡೆ ಹತ್ಲಾಗಿ ಮನೆಗೆ ಹೋಗ್ಬೋದಾ? ಎಲ್ಲ ಕುಯ್ಕೊಂಡು ಬಡ್ಚ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಶಂಕರಣ್ಣ. ಆಮೇಲೆ ಏನು ಅಂತ ಅಂದ್ರೆ ನೋಡು, ನಮ್ಗೆ ಸುಮಾರು ಸರಿ ಗೊತ್ತಾಗಲ್ಲ ಏನ ಮಾಡ್ಬಿಡ್ತೀವಿ ನಾವು. ಯಾರು ಅಲ್ಲಿ ಊರ್ನಲ್ಲಿ ಬಂದವ್ರೆ, ಅಲ್ಲಿ ಬಂದವ್ರೆ, ಇವ್ರು ಬಂದವ್ರೆ, ಅಷ್ಟಂತೆ ಇಷ್ಟಂತೆ ಅನ್ಕೊಂಡ್ ಕೊಟ್ಬಿಡ್ತೀವಿ. ಈಗ ಸರ್ಕಾರ ಏನ್ ಮಾಡೈತೆ ಅಂತ ಅಂದ್ರೆ, ನಿನಗೆ ಗೊತ್ತಿರ ಹಂಗೆ ಮೊದ್ಲಿಂದಲೂ ಐತಪ್ಪ ಅದು MSP ಅಂತ ಹೇಳ್ಬಿಟ್ಟು, ಅಂತಂದ್ರೆ ಕನಿಷ್ಠ ಬೆಂಬಲ ಬೆಲೆ. ಅದೇ ಅದೇ ಒಟ್ಟಿನಲ್ಲಿ ಅದು ನಮ್ಗೆ ಕನಿಷ್ಠ ನೆನಪಿಲ್ಬಿಟ್ಟು ಸರ್ಕಾರದವ್ರು ಒಂದು ಬೆಂಬಲ ಬೆಲೆ ಕೊಡ್ತಾರೆ, ಬೆಂಬಲ ಬೆಲೆ ಅಂತ ಹೇಳಿ ಕೊಡ್ತಾರಲ್ಲ, ಕನಿಷ್ಠ ಬೆಂಬಲ ಬೆಲೆ ಈ ವರ್ಷವರೆಗೂ ಘೋಷಣೆ ಮಾಡೋರೆ. ಹೌದಾ? ಈಗ ನಮ್ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ಭತ್ತ ರಾಗಿ ಎರಡಕ್ಕೂ ಘೋಷಣೆ ಮಾಡ್ಬಿಟ್ಟು ಇವೆರಡನ್ನೂ ಖರೀದಿ ಮಾಡಕ್ ಶುರು ಮಾಡ್ಬಿಟ್ಟವ್ರಾಗ್ಲಿ. ಖರೀದಿ ಮಾಡಕ್ಕೆ ಅಂತ ಅಂದ್ರೆ ಇದಕ್ಕೆ ನಾವು ಮೊದಲು ನೋಂದಣಿ ಮಾಡ್ಕೋಬೇಕು. ಅಂದ್ರೆ ನನ್ನ ಹತ್ರ ಇಷ್ಟ ಐತೆ ಅಂತವ? ನನ್ನ ಹತ್ರ ಇಷ್ಟ ಐತೆ ಅಂತ ಅಲ್ಲ, ನಾನು ಈ ಸರಿ ಇಂಥ ಬೆಳೆ ಬೆಳೆದಿದ್ದೀನಿ, ಇಷ್ಟು ಬೆಳೆದಿದ್ದೀನಿ ಈ ರಾಗಿನ ಭತ್ತನ, ನಾನು ಮಾರಾಟ ಮಾಡಕ್ ರೆಡಿ ಇದ್ದೀನಿ, ಯಾವ್ದಕ್ಕೆ MSP ರೇಟ್ ಅಲ್ಲಿ ಮಾರಾಟ ಮಾಡಕ್ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಈಗ ಅದ ಮಾಡ್ಸ್ಕೋಬೇಕಂತೆ. ಅಲ್ಲ ಮಾಡಿಸ್ಕೊಳ್ಳೋ ಸರಿ, ನಾನು ಇನ್ನು ಕಟಾವೆ ಮಾಡಿಲ್ಲ, ಎಷ್ಟಾಯ್ತದೆ ಅಂತ ಅವ್ರಿಗೆ ಹೆಂಗೆ ಲೆಕ್ಕ ಕೊಡ್ಲಿ? ಕೊಡ್ಬೋದು, ಅದೇನ್ ತೊಂದ್ರೆ ಇಲ್ಲ, ಅಂದಾಜಲ್ಲಿ ಒಂದ್ ಅಂದಾಜಲ್ಲಿ ಕೊಡ್ಬೋದು. ಈಗ ಎಷ್ಟ್ ಎಕರೆ ಬೆಳೆದತಿ ಅದ್ರ ಮೇಲೆ ಅದು ಒಂದ್ ಅಂದಾಜಾಯ್ತದೆ, ಅಂದಾಜಾಯ್ತದೆ. ಈಗ ಅವ್ರಿಗೆಲ್ಲ ಗೊತ್ತಿರ್ತದಲ್ಲಪ್ಪ ಎಷ್ಟು ಬಿತ್ತನೆ ಮಾಡವ್ರೆ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಇಟ್ಕೊಂಡವ್ರೆ ಎಷ್ಟು ಬರ್ತದೆ ಅಂತ ಅವ್ರ ಲೆಕ್ಕಾಚಾರ ಇರಕಲ್ವಾ? ಇದ್ದೇ ಇರ್ತದಲ್ಲ. ಈಗ 15 ತಾರೀಕಿಂದು ಅಂದ್ರೆ ನಿನ್ನೆಯಿಂದ ಪ್ರಾರಂಭ ಆಗ್ಬಿಟ್ಟೈತದ ನೋಂದಣಿ ಮಾಡ್ಸ್ಕೊಳ್ಳೋದು. ನೀನ್ ಭತ್ತ ಬೆಳೆದಿದ್ಯಾ, ರಾಗಿ ಬೆಳೆದಿದ್ಯಾ? ಎರಡು ಹಾಕಿದೀನಿ. ನೀನು ಆಧಾರ್ ನಂಬರ್ ತಗೊಂಡು ಆ ಪ್ರೂಫ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಸಿದ್ಯಲ್ಲ ಅವಾಗ ನೋಂದಣಿ ಮಾಡಿಸಿದ್ಯಲ್ಲ, ಅದ್ರದೊಂದು ID ಕೊಟ್ಟವ್ರು ನೋಡು, ನಂಬರ್ ಕೊಟ್ಟವ್ರಲ್ಲ, ಆ ಪ್ರೂಫ್ಸ್ ID ತಗೊಂಡ್ ಹೋಗ್ಬಿಟ್ಟು ಇಂತ ಬೆಳೆ ಬೆಳೆದಿದ್ದೀನಿ ಇಂತ ಸರ್ವೆ ನಂಬರ್ ಅಂತ ಹೇಳ್ಬಿಟ್ಟು ನೀನು ರಿಜಿಸ್ಟರ್ ಮಾಡ್ಕೊಬಿಟ್ರೆ ಈಗ 1 ತಾರೀಕಿಂದ ಖರೀದಿ ಶುರು ಮಾಡ್ತಾರಂತ. ಹೊಸ ವರ್ಷದಿಂದವ ಬರ 1 ತಾರೀಕಿಂದವ 1 ತಾರೀಕಿಂದವ March 31 ಮಾರ್ಕೋಬಹುದು. ಅಂದ್ರೆ 3 ತಿಂಗಳು ಟೈಮ್ ಐತೆ ಮೀನಕ್ಕ, 3 ತಿಂಗಳು ಟೈಮ್ ಇರ್ತದೆ. ನೀನ್ ಮಾರ್ಬೇಕು ಅಂತ ಅಂದ್ರೆ ನೀನ್ ಯಾವಾಗ್ಲಾರು ಕುಯ್ಯಿ, ಯಾವಾಗ್ಲಾರು ಬಡಿ, ಮೊದ್ಲು ನೀನು ರಿಜಿಸ್ಟರ್ ಮಾಡ್ಬೇಕು. ಅಂದ್ರೆ January 1 ಅವ್ರು ಖರೀದಿ ಮಾಡ್ತಾರೆ, ಈಗ ನೆನ್ನೆಯಿಂದ ಅದನ್ನ ನಾವು ರಿಜಿಸ್ಟರ್ ಮಾಡ್ಕೊಳಕ್ಕೆ ಶುರು ಮಾಡೋರೆ ಅಂತ ಹೇಳ್ತಿದ್ಯಾ? ಶುರು ಮಾಡೋರೆ. ಈಗ ಭತ್ತರಾಗಿ ಎರಡ್ರದ್ದು ನಾನ್ ಮಾಡಿಸ್ತೀನಿ, ಅದಕ್ಕೂ ನಾಳೆ ಅದು ಒಟ್ಟಿಗೆ 2 ಮಾಡ್ಕೊಂಬಿಡೋಣ ಬಿಡು. ಒಳ್ಳೇದಾಯ್ತಾಗ, ಈ KYC ಆದಂಗಾಯ್ತದೆ, ಇದು ಆಯ್ತದೆ. ನೀನು ಭತ್ತ ಬೆಳೆದಿದ್ದು, ರಾಗಿ ಬೆಳೆದಿದ್ದು ನೋಡು. ಅಲ್ಲ ಈಗ ನೀನ್ ಹೇಳೋ ಮೊದಲು ನಂಗೊಂದು ವಿಚಾರ ನೆನಪಾಯ್ತು. ಆಗ್ಲೇ ನಾನು ಅದ್ಯಾವ್ದೋ ಒಂದು ಫ್ರೂಟ್ಸ್ ID ಅಂತ ಹೇಳ್ದಲ್ಲ, ಅದು ನಿನ್ ಕಡೆ ಕೊಟ್ಟಿದ್ದೀನಿ, ಒಸಿ ಜಪ್ತಿ ಮಾಡ್ಕೊಂಡು ಅವ ಬಿಡು, ಅವೆಲ್ಲ ರೆಕಾರ್ಡ್ಸ್ ಎಲ್ಲ ನೀಟಾಗಿ ಇಟ್ಟಿರ್ತೀನಿ ಬಿಡು ಶಂಕರಣ. ಅಲ್ಲ ಆಗ್ಲೇ ಹೇಳ್ದಂಗೆ ಜನ ಜಂಗುಳಲ್ಲಿ ನೆಂಟರು ಇಷ್ಟು ಬಂದು ಹೋದ್ರಲ್ಲಿ ಮರಿಬೇಡ. ಅದು ಏನಾಗ್ಬಿಟ್ಟೈತೆ ಅಂದ್ರೆ ಶಂಕರಣ, ಯಾರೋ ಈಗ ಕೇಳ್ತಾ ಇರ್ತಾರಲ್ಲಪ್ಪ ಆಧಾರ್ ಕಾರ್ಡ್ ಬೇಕು ಬೇಕು ಅಂತ ಹೇಳ್ಬಿಟ್ಟು, ಒಂದ್ ಮೊಬೈಲ್ ತಗತೀನಿ ಅಂದ್ರೂ ಕೇಳ್ತಾರೆ, ಇನ್ಯಾವ ಕೂತ ಕೇಳ್ತಾರೆ. ಅದ್ ಕೇಳ್ದಾಗ ತೆಗೆದು ಟೇಬಲ್ ಮೇಲೆ ಇಟ್ಟಿದ್ದೀನಿ, ಯಾವ ಮಕ್ಳು ತಗೊಂಡ್ ಆಟ ಆಡ್ತಾವ ಸುಮ್ನೆ ಅಲ್ಲಿ ತೆಗೆದು ಮಂಚ್ ತಡಿಗೆ ಎಸ್ಬಿಟ್ಟವೆ. ಅವು ಬೇರೆ ಗಟ್ಟಿಯಾಗಿರ್ತಾವಲ್ಲ, ಹರಿಯಕ್ಕಲ್ಲ ಮುರಿಯಕ್ಕಲ್ಲ, ತೆಗೆದು ಎಷ್ಟೈತೆ ಅದಲ್ಲಿ ಬಿದ್ದಿತ್ತು ಧೂಳು ಇಟ್ಕೊಂಡು. ಅಲ್ಲ ಈಗ ಸರಿ, ಈಗ ಮೀನಕ ನಿಂದ ಪ್ರೂಫ್ಸ್ ID ನಿನ್ನ ಹತ್ರನೇ ಐತೆ, ಆಯ್ತಾ? ಆಧಾರ್ ಕಾರ್ಡ್ ನಿನ್ನ ಹತ್ರನೇ ಐತೆ, ನನ್ನ ಆಧಾರ್ ಕಾರ್ಡ್ ಮಾತ್ರ ನನ್ನ ಹತ್ರ ಇರೋದು, ನಂದು ಪ್ರೂಫ್ಸ್ ID ಅಣ್ಣನ ಕಡೆ ಕೊಟ್ಟಿದ್ದೀನಿ. ಈಗ ಬೆಳಗ್ಗೆ ಹೆಂಗಿದ್ರು, ಬೆಳಗ್ಗೆನೆ ಪೇಟೆಗೆ ಹೋಗೋಣ, ಆಯ್ತಾ? ಪೇಟೆಗೆ ಯಾಕೆ ಅಂತಂದ್ರೆ ಮೊಬೈಲ್ ತಗಬೇಕು, ಅದಕ್ಕಿಂತ ಮುಂಚೆ ಈ ಕೆಲಸ ಮಾಡ್ಸೋಣ. ಯಾವ್ದು KYC ಒಂದು, ಆಮೇಲೆ ಈಗ ಅಣ್ಣ ಹೇಳಿದ್ನಲ್ಲ ಇದು ಎಂತ MSP, ಆ MSP ಗೆ ಹೋಗ್ಬಿಟ್ಟು ನೋಂದಣಿ ಮಾಡ್ಕೋಬೇಕು ನಾನು. ಆಮೇಲೆ ಈಗ ನೋಂದಣಿ ಮಾಡ್ಕೋಬಿಟ್ಟು ಅಣ್ಣ, ಶನಿವಾರ ಓಸಿ ಬೇಗ ಬಂದ್ಬಿಡಿ ಇಬ್ರುವೆ, ಒಂದ್ ಎರಡ್ ದಿನ ಕಳ್ದತ್ಲಾಗಿ ರಾಗಿ ನೊತ್ಲಾಗಿ ಕುಯ್ದಾಕಳನ. ಅದೇ ಇದ್ ಮಾಡ್ಸಕ್ಕೆ ಶಂಕರಣ, ನೋಂದಣಿ ಮಾಡಿಸ್ಬೇಕಲ್ಲಪ್ಪ, ಅದಕ್ಕೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕು. ಅಂದೆಲ್ಲ ನಿನ್ ಕಡೆ ಕೊಟ್ಟಿದ್ದೀನಿ, ನಾನು ಅದ್ರಲ್ಲಿ ಆಧಾರ್ ಕಾರ್ಡ್ ಬಿಟ್ರೆ. ಅಲ್ಲ ಹೇಳಿದ್ದ ವಿಚಾರವಾ, ಮತ್ತೆ ಅಣ್ಣಯ್ಯ ಇಸ್ಕಂಡ ನಂದ ಯಾಕೆ ಇಸ್ಕಂಡ ಏನೋ ಎಷ್ಟು ದುಡ್ಡು ಅಂತ ನೀನ್ ಅನ್ಕೊಂಡ್ಬಿಟ್ರೆ ಅಲ್ಲಿ ಇದ್ರ ತಾನೇ ತಗೊಂಡಿಯಾ. ಅಲ್ಲ ಅದು ಸರಿನೇಯ. ಆಮೇಲೆ ನೋಡಪ್ಪ, ಭತ್ತಕ್ಕೆ ಸರಿಯಾ 2040 ರೂಪಾಯಿ ನಿಗದಿ ಮಾಡೋರೆ, 2040 ಕ್ವಿಂಟಲ್ಗೆ ಎಂಎಸ್ಪಿ ನಲ್ಲಿ ಮಾರಾಟ ಮಾಡೋಕೆ. ಒಳ್ಳೆ ಗ್ರೇಡ್ ಇನ್ ಭತ್ತ ಆದ್ರೆ 2060 ರೂಪಾಯಿ, ಅದಕ್ಕೆ ರಾಗಿಗೆ 3578 ರೂಪಾಯಿ ನಿಗದಿ ಮಾಡೋರೆ. ಇದು ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಈ ಭತ್ತ ಇರ್ತದಲ್ಲ ಪ್ರತಿ ಎಕರೆಗೆ 25 ಕ್ವಿಂಟಾಲ್ ಹಂಗೆ, ಒಬ್ರು 40 ಕ್ವಿಂಟಾಲ್ ವರ್ಗೂ ಮಾರಾಟ ಮಾಡಬಹುದು. 40 ಕ್ವಿಂಟಾಲ್ ಅಷ್ಟೇ ತಗೊಳ್ಳೋದು, ಅದಕ್ಕಿಂತ ಜಾಸ್ತಿ ಬಂದ್ರೆ ತಗೊಳಕಲ್ಲ ಅವರು. ಈಗ ನನ್ನ ಹತ್ರ ಎಷ್ಟೇ ಇದ್ರು ನಾನು ಅವರಿಗೆ 40 ಕ್ವಿಂಟಾಲ್ ಮಾತ್ರ ಕೊಡಬಹುದು. 40 ಕ್ವಿಂಟಾಲ್ ಮಾತ್ರ ಬತ್ತವ ಆಯ್ತಾ. ರಾಗಿ ಆದ್ರೆ 20 ಕ್ವಿಂಟಾಲ್ 20 ಕ್ವಿಂಟಾಲ್ ರಾಗಿ ಮಾರಾಟ ಮಾಡ್ತಾರೆ. ನಂದೇನ ಆಟಕ್ಕಲ್ಲ ಬಿಡು, ರಾಗಿ ಒಂದ್ 15 ಕ್ವಿಂಟಾಲ್ ಆದತ್ತು, ಭತ್ತ ಒಂದ್ 25-28 ಕ್ವಿಂಟಾಲ್ ಆದ್ರೆ ಹೆಚ್ಚು. ಅಂದ್ರೆ ಈ ವರ್ಷ ಮಳೆ ಚೆನ್ನಾಗ್ ಆಯ್ತಲ್ಲಪ್ಪ, ಜಾಸ್ತಿ ಬತ್ತದ ಏನೋ ಅಂತ ಅಂತ ಅನ್ಕೊಂಡ್ ಕೇಳಿದೆ. ಇಲ್ಲಿ ಹತ್ರದಲ್ಲಿ APMC ಮಾರ್ಕೆಟ್ ಇರ್ತವ, ಅಲ್ಲಿ ಹೆಚ್ಚು ಕಮ್ಮಿ ತಗತ್ತಾರೆ, ಇಲ್ಲಿ ಇರೋ ಕಡೆ ಬೇರೆ ಕಡೆ ವ್ಯವಸ್ಥೆ ಮಾಡಿರ್ತಾರೆ. ಹೋಗಿ ಕೇಳಿದ್ರೆ ಹೇಳ್ತಾರೆ, ನಮ್ಮ ರೈತ ಸಂಪರ್ಕ ಕೇಂದ್ರ ಅಲ್ಲಿ ಇಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ. ಅದ್ ಮಾಡ್ಕೊಂಡು ಬದ್ಲು ರಿಜಿಸ್ಟರ್ ಮಾಡಿಸ್ಬಿಡೋಣ ಶಂಕರಣ್ಣ. ಅಲ್ಲ ಈಗ ನಾಳೆ ಮೊದಲನೇ ಕೆಲಸ ಅದೇ ಏನು ಅಂತಂದ್ರೆ, ಈಗ ನಿನ್ ಜೊತೆ ಬರೋದು, ನಾನು ಆಧಾರ್ ಕಾರ್ಡ್ ಮಾತ್ರ ತಿನ್ನೆ, ನಿನ್ ಬಂದು ಏನೈತೆ ದಾಖಲಾತಿ ಎಲ್ಲ ತಗ, ಮೀನಕ್ಕೂ ಕರ್ಕೊಳ್ಳೋಣ. ಪ್ಯಾಟೆಗೆ ಔಟ್ ಮೊದಲು ಅದು EKYC ಹೇಳ್ದಲ್ಲ ಅದ್ ಮಾಡಿಸ್ಕೊಬಿಟ್ಟು, ಆಮೇಲೆ ಇದೇನು ನೋಂದಣಿ ಮಾಡ್ಸೋದೈತಲ್ಲ MSP ದು, ಅದ್ ಮಾಡ್ಸೋಣ. ಆಮೇಲೆ ಬಿಡು ಮಾಡ್ಕೊಳ್ಳಿ, ಯಾವ್ದೊಂದು ಚೆನ್ನಾಗಿರೋದೊಂದು ಫೋನ್ ಕೊಡ್ಸೋರಂತೆ. ಆಯ್ತು ಆಯ್ತು ಆಯ್ತು, ತಗೊಳ್ಳಿ ಅಂತ ಜೋಪಾನ ಇಟ್ಕೊಳ್ಳೋದು ಕಲ್ತ್ಕೊತೀನಿ ಫಸ್ಟ್. ಅಲ್ಲ ಇಟ್ಕೊತೀನಿ ಅದು ಜವಾಬ್ ಬಿಡು, ಈಗ ಆನೇನೆ ಎಡವತ್ತಂತೆ, ಇನ್ನು ಮನ್ಸ ಎಡವದು ಯಾವ ವಿಚಾರ. ಸದ್ಯ ನಾನ್ ನಿಮ್ ಜೊತೆ ಖುಷಿಯಾಗಿ ಮಾತಾಡ್ತಾ ಇದನ್ನೆಲ್ಲ ಅದು ಖುಷಿ ಪಡಂತ ತಗೊಳ್ಳಿ. ಒಂದ್ಸರಿ ಎಡವಿದ್ರೆ ಏನೋ ಒಂದ್ ಸಕ್ಕಲ್ಲ, ಎಷ್ಟು ಸರಿ ಹೇಳಪ್ಪ ಕಳ್ಕೊತಿರೋದ್ ನೀ ಸುಮ್ನೆ ಎಲ್ಲರ ಮುಂದೆ ಮಾನ ಮರ್ಯಾದೆ ತೆಗಿಬೇಡ. ಅಲ್ಲ ವಿಚಾರ ಹೇಳದೆ, ಈಗ ಏನಮ್ಮ ಈಗ ಹಂಗೆ ಹೊಡ್ತಿ ಹಂಗೆ? ಇಲ್ಲ ತಂದಿದ್ದೀನಲ್ಲ ಸಂಕ್ರಣ, ಬಿಸಿ ಬಿಸಿ ಅವರೇಕಾಳು ಹಾಕಿರೋ ಪೊಂಗಲ್ ತಂದಿದ್ದೀನಿ, ತಿನ್ನುವ ಬನ್ನಿ. ಅಣ್ಣ ಪೊಂಗಲ್ ಒಂದಾಗ್ಲೇ ನನಗೆ ಬಾಯಲ್ಲಿ ನೀರ್ ಬತ್ತೈತೆ. ಈ ಚಳಿಗೆ ಹೋದ್ಕೂ ಸಖತ್ತಾಗಿರ್ತ ಬಿಡು. ಬಿಸಿ ಅಂತವಳೆ ಹೆಜ್ಜಾಕು ಮತ್ತೆ ಇದುವರೆಗೂ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಮಸ್ಕಾರ, ನಾನು ನಿಮ್ಮ ಭಾರತಿ. ಗಡಿಯಾರದ ಜೊತೆ ಸ್ಪರ್ಧೆಗಿಳಿದಂತಹ ಧಾವಂತದ ಜೀವನದಲ್ಲಿ ನಿರಾಳತೆಯ ಅನುಭವ ನೀಡುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಮತದಾತ ಜಂಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಭಾರತ್, ನನ್ ಮಾತು ಸರಿಯಾಗಿದೆ ತಾನೇ? ಭಾರತಿ, ಖಂಡಿತ ಸರಿಯಾಗಿ ಹೇಳಿದ್ಯಾ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಈ ಚಳಿಗಾಲದಲ್ಲಿ ನೀವೆಲ್ಲರೂ ಕೂಡ ಆರೋಗ್ಯದಿಂದ ಇರ್ತೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಭಾರತಿ, ಈಗಾಗಲೇ ಎರಡು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಮುಗಿದು ಹೋಯ್ತಲ್ಲ? ಹೌದು ಭಾರತ್, ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಜನ ಮುಂದಿನ 5 ವರ್ಷಗಳಿಗಾಗಿ ತಮ್ಮ ಸರ್ಕಾರವನ್ನು ಚುನಾಯಿಸಿ ಆಗಿದೆ. ಭಾರತಿ, ಈ ರಾಜಕೀಯ ಪಕ್ಷಗಳು ಮತದಾರರನ್ನ ತಮ್ಮತ್ತ ಒಲಿಸಿಕೊಳ್ಳೋದಕ್ಕೆ, ತಮ್ಮ ಕಡೆ ಸೆಳೆಯೋದಕ್ಕೆ ಹೇಗೆಲ್ಲ ಪ್ರಯತ್ನಿಸಿದ್ರು ಅನ್ನೋದನ್ನ ನಾವೆಲ್ಲ ನೋಡಿದೀವಲ್ವಾ? ಹೌದೌದು, ರಾಜಕೀಯ ಪಕ್ಷಗಳಿಗೇನೋ ಜನ ಆ ಪಕ್ಷದ ಬಗ್ಗೆ ಹೊಂದಿರೋ ಮನೋಭಾವದ ಬಗ್ಗೆ ತಿಳಿದು ಬಿಡುತ್ತೆ. ಆದ್ರೆ ನಿಮಗೆ ನಾವು ಮಾಡಿದ ಪ್ರಯತ್ನದ ಬಗ್ಗೆ ನಮ್ಮ ಕೇಳುಗರು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಏನ್ ಹೇಳಿದ್ದಾರೆ ಅಂತಾನು ತಿಳಿಸ್ಬೇಕಲ್ವೇ? ಭಾರತ್, ನಮ್ಮ ಶ್ರೋತೃಗಳ ಮಾತುಗಳನ್ನೇಕೆ ಕಾರ್ಯಕ್ರಮದ ಆರಂಭದಲ್ಲಿ ಇವರೆಲ್ಲರಿಗೂ ಕೇಳಿಸಬಾರದು? ಖಂಡಿತ ಕೇಳಿಸೋಣ. ಮತದಾತಾ ಜಂಕ್ಷನ್ ಸುನ್ನೆ ವಾಲೆ ಸಭಿ ಶ್ರೋತಾವೋ ಕೋ ಮೇರಾ ನಮಸ್ಕಾರ. ಮೇರಾ ನಾಮ ರಾಜೇಶ್ ಪುಷ್ಕರ್ಣಾ, ಗಾಂವ್ ಇಂಟಾಲಿ, ತಹಸೀಲ್ ಮಾವಲಿ, ಜಿಲ್ಲಾ ಉದಯಪುರ, ರಾಜಸ್ಥಾನ್ ಸೇ ಬೋಲ್ ರಹಾ ಹೂಂ. ಮೇನೆ ಏಕ್ ಸ್ವರಚಿತ ಕವಿತಾ ಲಿಖಿ ಹೈ ಜೋ ಆಪ್ ಸಭಿ ಕೆ ಸಮಕ್ಷ ಪ್ರಸ್ತುತ ಹೈ. ಆವ್ ಸುನೆ ಮತದಾತಾ ಜಂಕ್ಷನ್, ನಿರ್ವಾಚನ್ ವಿಭಾಗ ಕಾ ಹೈ ಯಹ ಫಂಕ್ಷನ್. ಸಭಿ ಮತದಾತಾವೋ ಕೆ ಮನ್ ಕೋ ಬಾತಾ, ಹರ್ ಶುಕ್ರವಾರ ಕೋ ಯಹ ಹೈ ಆತಾ. ಅಬ್ ನಹೀ ಹೈ ಮತದಾತಾ ಇಸ್ಸೆ ದೂರ್, ಕಾರ್ಯಕ್ರಮ ಹೈ ಜಾನಕಾರಿಯೋ ಸೇ ಭರ್ಪೂರ್. ಮತದಾತಾ ಜಂಕ್ಷನ್ ಕಾರ್ಯಕ್ರಮ ಕಾ ರಥ, ಹರ್ ಮತದಾತಾ ಕಾ ಪಥ ಪ್ರದರ್ಶಕ. ಚುನಾವಿ ಚಾಚಾ ದೇತೆ ಹೈ ಜಾನಕಾರಿ, ಮತದಾನ ಸೇ ಜುಡಿ ಜಾನಕಾರಿ ಸಾರಿ. ಮತದಾನ ಕೋ ಭೀ ಮನಾಯೇ ತ್ಯೋಹಾರ, ಪ್ರಜಾತಂತ್ರ ಮೇ ಲಾಯೇ ಬಹಾರ್. ಆಕಾಶವಾಣಿ ಓರ್ ಭಾರತ ನಿರ್ವಾಚನ್ ದೋನೋ ಕಾ ಸಾಜಾ ಹೈ ಕಾರ್ಯಕ್ರಮ. ರಾಜೇಶ್ ಪುಷ್ಕರ್ಣಾ ಕಿ ಪುಕಾರ, ಕಾರ್ಯಕ್ರಮ ಸುನೆ ಹರ್ ಶುಕ್ರವಾರ. ವಾಹ್ ಭಾರತಿ, ಇವರೆಲ್ಲ ಎಷ್ಟು ಚೆನ್ನಾಗಿ ಹೇಳಿದರಲ್ವಾ. ಈಗ ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋಣ. ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳೇ ರಾಜಕೀಯ ಪಕ್ಷಗಳು. ಈ ರಾಜಕೀಯ ಪಕ್ಷಗಳೇ ಚುನಾವಣೆಯಲ್ಲಿ ಹೋರಾಡಿ ಸೋಲು ಗೆಲುವಿನ ನಂತರ ವಿಧಾನಸಭೆಯಲ್ಲಿ ಕಾನೂನು ಕಾಯ್ದೆಗಳನ್ನು ರೂಪಿಸೋದು. ನಿಜ ಭಾರತಿ. ಅಷ್ಟೇ ಅಲ್ಲ, ಸರ್ಕಾರ ಅಥವಾ ವಿರೋಧ ಪಕ್ಷದ ರೂಪದಲ್ಲಿ ಜನರ ಬಗೆಗಿನ ಹೊಣೆಗಾರಿಕೆಯನ್ನು ನಿಭಾಯಿಸುವಂತದ್ದು ಕೂಡ ಈ ರಾಜಕೀಯ ಪಕ್ಷಗಳೇ. ಸದೃಢ ಮತ್ತು ಸ್ವಸ್ಥ ಪ್ರಜಾಪ್ರಭುತ್ವಕ್ಕೆ ಮೂರು ಘಟಕಗಳು ಕಾರಣವಾಗುತ್ತಂತೆ. ಅಭ್ಯರ್ಥಿ, ರಾಜಕೀಯ ಪಕ್ಷ ಮತ್ತು ಇವೆಲ್ಲಕ್ಕೂ ಅತ್ಯಂತ ಮಿಗಿಲಾಗಿ ಪ್ರಜಾಪ್ರಭುತ್ವದ ಭವಿಷ್ಯವನ್ನ ನಿರ್ಧರಿಸುವಂತಹ ಮತದಾರ. ಚಲೋ ಮತದಾನ ಕರೆ, ಚಲೋ ಮತದಾನ ಕರೆ, ಖುದ್ ಅಪ್ನಿ ನಗರಿ ಕಾ ನವ ನಿರ್ಮಾಣ ಕರೆ. ಚಲೋ ಮತದಾನ ಕರೆ, ಚಲೋ ಮತದಾನ ಕರೆ, ಚಲೋ ಮತದಾನ ಕರೆ, ಚಲೋ ಮತದಾನ ಕರೆ. ಅಪ್ನೆ ವೋಟ್ ಕಿ ಕೀಮತ್ ಕೋ ಹಮ್ನೆ ಅಬ್ ಪಹಚಾನಾ ಹೈ, ಬಹಕಾವೆ ಮೇ ಆಕೆ ನಹೀ ಇಸ್ ವ್ಯರ್ಥ ಗವಾನಾ ಹೈ. ಅಪ್ನೆ ಪ್ರತ್ಯಾಶಿ ಕಿ ಪಹಲೆ ಖುದ್ ಪಹಚಾನ ಕರೆ, ಚಲೋ ಮತದಾನ ಕರೆ. ಅರೆ ಇದೆಂತ ಸುಯೋಗ ನೋಡು ಭಾರತ್, ಚುನಾವಣೆ ಅಂತ ಇದ್ ಹಾಗೆ ನಮ್ ಎಲೆಕ್ಷನ್ ಅಂಕಲ್ ಬಂದೇ ಬಿಟ್ರು. ಹೌದಲ್ವಾ. ನಮಸ್ಕಾರ ಅಂಕಲ್. ನಮಸ್ಕಾರ ಅಂಕಲ್. ನಮಸ್ಕಾರ. ನಮಸ್ಕಾರ ಮಕ್ಕಳೇ. ಹೀಗೆ ಸುತ್ತಾಡ್ತಾ ಸಮಯಕ್ಕೆ ಸರಿಯಾಗಿ ಮತದಾತ ಜಂಕ್ಷನ್ ಕಡೆ ಬಂದ್ಬಿಟ್ಟೆ ನೋಡಿ. ಅಂದಾಗೆ ಏನ್ ಚರ್ಚೆ ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ? ನಾವು ರಾಜಕೀಯ ಪಕ್ಷಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಂಕಲ್. ಎಲೆಕ್ಷನ್ ಕಣದಲ್ಲಿ ಹೋರಾಡೋದು, ಗೆಲ್ಲೋದು, ಸೋಲೋದು ರಾಜಕೀಯ ಪಕ್ಷಗಳು ಹೌದಾದ್ರೂ ಅವುಗಳ ಬಗ್ಗೆ ಇರೋ ನಿಯಮಗಳು, ವ್ಯವಸ್ಥೆಗಳ ಬಗ್ಗೆ ನಮ್ಗೇನು ತಿಳಿದೇ ಇಲ್ಲ. ಚಿಂತೆ ಬೇಡಮ್ಮ, ನಾವುಗಳು ಅಲ್ಲ, ನಾನ್ ಬಂದಿರೋದೆ ಇದನ್ನೆಲ್ಲ ತಿಳಿಸೋದಕ್ಕಲ್ವಾ. ಅಂದಾಗೆ ಕಲ್ಪನಾ ಫೋನ್ ಬಂದಿತ್ತು, ಯಾವ್ದೋ ಕೆಲಸದಲ್ಲಿ ಬಹಳ ಬ್ಯುಸಿ ಇರೋದ್ರಿಂದ ಅವಳಗ್ ಬರಕ್ ಆಗೋದಿಲ್ವಂತೆ. ಪರವಾಗಿಲ್ಲ ಬಿಡಿ ಅಂಕಲ್, ನೀವು ಬಂದಿದ್ದೀರಲ್ಲ ಅಷ್ಟೇ ಸಾಕು. ನೀವು ತಿಳಿಸ್ಕೊಡೋದ್ರ ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇರೋದ್ರಿಂದ ತಾನೇ ನಮ್ಮೆಲ್ಲ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡೋದು. ಅದೇ ಮತ್ತೆ, ನೀವು ಈ ಪ್ರಶ್ನೆಗಳಿಗೆಲ್ಲ ಚಿಟ್ಕೆ ಹೊಡೆಯುವಷ್ಟು ಸುಲಭವಾಗಿ ಉತ್ತರಿಸ್ಬಿಡ್ತೀರಿ ಅಂಕಲ್. ಮಕ್ಕಳೇ, ನಮ್ಮ ದೇಶದಲ್ಲಿ ಚುನಾವಣೆಗೋಸ್ಕರನೇ ಒಂದು ಕಾಯ್ದೆ ಇದೆ, ಜನತಾ ಪ್ರಾತಿನಿಧ್ಯ ಕಾಯ್ದೆ ಅಂತ. ದೇಶದ ಮೊದಲ ಚುನಾವಣೆಗೂ ಮೊದಲು ಅಂದ್ರೆ 1951 ಈ ಕಾಯ್ದೆಯನ್ನು ಜಾರಿ ಮಾಡಲಾಯಿತು. ಈ ಕಾಯ್ದೆ ಅನುಸಾರವಾಗಿನೇ ರಾಜಕೀಯ ಪಕ್ಷಗಳ ನೋಂದಣಿ ಮಾಡಲಾಗ್ತಾ ಇದೆ. ಹೌದಾ ಅಂಕಲ್? ಅಂದಾಗೆ ಈ ನೋಂದಣಿಯನ್ನ ಯಾರು ಮಾಡೋದು ಅಂಕಲ್? ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳನ್ನ ನೋಂದಾಯಿಸಿಕೊಳ್ಳೋ ಕೆಲಸ ಮಾಡುತ್ತೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಂಸದರು, ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತುಗಳ ಚುನಾವಣೆಯನ್ನೂ ಸಹ ಚುನಾವಣಾ ಆಯೋಗನೇ ನಡೆಸೋದು. ನಮ್ಮ ದೇಶದಲ್ಲಿ ಈ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ 8 ರಾಷ್ಟ್ರೀಯ ಪಕ್ಷಗಳಿವೆ ಮತ್ತೆ ಮಾನ್ಯತೆ ಪಡೆದ ಸುಮಾರು 55 ರಾಜ್ಯ ಮಟ್ಟದ ರಾಜಕೀಯ ಪಕ್ಷಗಳು ಸಹ ಇವೆ. ಅಂದಾಗೆ ರಾಷ್ಟ್ರೀಯ ಮತ್ತು ರಾಜ್ಯಗಳ ಹಂತಗಳಲ್ಲಿ ಮಾನ್ಯತೆ ಕೊಡುವಂತಹ ಚುನಾವಣಾ ಆಯೋಗ, ಇದ್ರ ಬಗ್ಗೆ ಗೈಡ್ಲೈನ್ಸ್ ಏನಾದರೂ ಮಾಡಿದ್ಯಾ? ಗೈಡ್ಲೈನ್ಸ್ ಇಲ್ಲದೆ ಚುನಾವಣೆ ಸಾಧ್ಯ ಆಗತ್ತಾ ಭಾರತ್? ಚುನಾವಣಾ ಆಯೋಗ ಮಾರ್ಗಸೂಚಿಯನ್ನು ರಚಿಸಿದೆ. ಚುನಾವಣಾ ಸಂಬಂಧಿತ ದೂರುಗಳನ್ನು ಪರಿಹರಿಸೋದಕ್ಕೆ ಮತ್ತೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಿಗೆ ಉತ್ತಮ ಸೇವೆ ಒದಗಿಸೋ ಸಲುವಾಗಿ ಭಾರತ ಚುನಾವಣಾ ಆಯೋಗ ಸುವಿಧಾ ಮತ್ತೆ ಸಮಾಧಾನ್ ಅನ್ನೋ 2 ಪೋರ್ಟಲ್ಗಳನ್ನ ಲಾಂಚ್ ಮಾಡಿದೆ. ಅಂಕಲ್, ಹಾಗಿದ್ರೆ ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನಮ್ಮ ಜೊತೆಗೆ ನಮ್ಮ ಕೇಳುಗರು ಸಹ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದಾರೆ. ನಮ್ಮ ದೇಶದಲ್ಲಿ ಜನತಾ ಪ್ರಾತಿನಿಧ್ಯ ಅಧಿನಿಯಮ ಕಾಯ್ದೆ ಅಥವಾ ದಿ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ಸ್ ಆಕ್ಟ್ 1951 29A ಸೆಕ್ಷನ್ ಪ್ರಕಾರ ರಾಜಕೀಯ ಪಕ್ಷಗಳ ನೋಂದಣಿಯನ್ನ ಭಾರತೀಯ ಚುನಾವಣಾ ಆಯೋಗ ಮಾಡುತ್ತೆ. ಈ ಅಧಿನಿಯಮದ ಪ್ರಕಾರ ಯಾವುದೇ ರಾಜಕೀಯ ಪಕ್ಷ ರಚನೆಯಾದ 30 ದಿನದೊಳಗೆ ಚುನಾವಣಾ ಆಯೋಗಕ್ಕೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗೆ ನೋಂದಣಿ ಮಾಡಿಕೊಂಡ ಯಾವುದೇ ಪಕ್ಷ ರಾಷ್ಟ್ರೀಯ ಅಥವಾ ರಾಜ್ಯದ ಹಂತದ ಪಕ್ಷ ಅಂತ ಗುರುತಿಸಿಕೊಳ್ಳೋದಕ್ಕೆ ಅವಶ್ಯ ಇರೋ ಮಾನದಂಡಗಳನ್ನು ಪೂರೈಸುವವರೆಗೂ ಮನ್ನಣೆ ರಹಿತ ಪಕ್ಷದ ರೀತಿಯಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಅಬ್ಬಬ್ಬಾ, ಇಷ್ಟೆಲ್ಲ ಇದೆಯಾ? ರಾಷ್ಟ್ರೀಯ ಪಕ್ಷ ಅನಿಸ್ಕೊಳ್ಳೋದು ತುಂಬಾ ಸುಲಭ ಅನ್ಕೊಂಡಿದ್ವಿ ನಾವು. ಇದಂತೂ ನಿಜವಾಗೂ ಬಹಳ ಉಪಯುಕ್ತವಾದಂತಹ ಮಾಹಿತಿ. ಇದ್ರ ಬಗ್ಗೆ ಇನ್ನು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಹೇಳಿ ಅಂಕಲ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಷಯ. ಖಂಡಿತವಾಗೂ ಹೇಳ್ತೀನಿ. ಈ ನಿಮ್ಮ ಅಂಕಲ್ನ ಕೂದಲು ಬಿಸಿಲಿನಲ್ಲಿ ತಿರುಗಿದ್ದಕ್ಕೆ ಬೆಳ್ಳಗಾಗಿಲ್ಲ. ನಾನು 10 ನೀರು ಕುಡಿದು ಬಂದವನು ಅಂತ ನಿಮಗೂ ಗೊತ್ತು. ಹೌದು, ಹಾರ್ಸಸ್ ಫಾರ್ ದಿ ಕೋರ್ಸಸ್ ಅನ್ನೋ ಮಾತು ಕೇಳಿದ್ದೀರಾ. ಹಾಗೇನೆ ಕಮಿಂಗ್ ಸ್ಟ್ರೇಟ್ ಫ್ರಮ್ ದಿ ಹಾರ್ಸಸ್ ಮೌತ್. ಅರ್ಥ ಆಯ್ತಾ? ಏನು ಗೊತ್ತಾಗ್ಲಿಲ್ಲ ಅಂಕಲ್. ನಾನು ಯಾವ ವಿಷಯವನ್ನಾದರೂ ನಿಮಗೆಲ್ಲ ಅರ್ಥ ಆಗೋ ಹಾಗೆ ಹೇಳಬಲ್ಲೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದರೆ ಚುನಾವಣಾ ಆಯೋಗದ ಹಿರಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕೆ ಎನ್ ಬಾರ್ ಅವರ ಮಾತುಗಳಲ್ಲೇ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ನಡೀರಿ, ಅವರ ಹತ್ರನೇ ಹೋಗೋಣ, ವಿಷಯ ತಿಳ್ಕೊಳ್ಳೋಣ. ಅಧಿನಿಯಮ 1951 ಕೆ ಸೆಕ್ಷನ್ 29 ಎ ಕೆ ಅಂತರ್ಗತ ರಾಜನೈತಿಕ ದಲೋ ಕಾ ಪಂಜೀಕರಣ ಭಾರತೀಯ ನಿರ್ವಾಚನ ಆಯೋಗ ದ್ವಾರಾ ಕಿಯಾ ಜಾತಾ ಹೈ. ರಾಷ್ಟ್ರೀಯ ದಲ್ ವೇ ಹೋತೆ ಹೈ ಜಿನ್ನೆ ಪಿಛಲೆ ಲೋಕಸಭಾ ಯಾ ವಿಧಾನಸಭಾ ಚುನಾವ ಮೇ ಕಮ್ ಸೇ ಕಮ್ 4 ರಾಜ್ಯೋ ಮೇ ಸೇ ಪ್ರತ್ಯೇಕ ಮೇ 6% ವೈಧ ವೋಟ್ ಔರ್ ಕಿಸಿ ಏಕ ಯಾ ಸಭಿ ರಾಜ್ಯೋ ಮೇ ಮಿಲ್ಕರ್ 4 ಲೋಕಸಭಾ ಸೀಟೆ ಪ್ರಾಪ್ತ ಹುಯಿ ಹೋ. ದೂಸರಿ ಶರ್ತ್ ಹೈ ಪಿಛಲೆ ಲೋಕಸಭಾ ಚುನಾವ ಮೇ ಕಮ್ ಸೇ ಕಮ್ 3 ರಾಜ್ಯೋ ಮೇ ಕುಲ ಮಿಲಾಕರ್ 2% ಸೀಟೆ ಪ್ರಾಪ್ತ ಹುಯಿ ಹೋ. ತೀಸರಿ ಶರ್ತ್ ಹೈ ವೋ